ಈ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿ ಬೆಂಗಳೂರು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:50. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲಾ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗದಲ್ಲಿ ತಾವು ಕೇಳಲಿದ್ದೀರಿ ಸೌರಶಕ್ತಿಯ ಬಳಕೆಯ ಪ್ರಾಮುಖ್ಯತೆ ಮತ್ತು ಇತ್ತೀಚೆಗೆ ಸರ್ಕಾರದ ಪ್ರೋತ್ಸಾಹ ಕುರಿತು ಡಾಕ್ಟರ್ ವಿಜಯಕುಮಾರ್ ಪಲ್ಯದವರೊಡನೆ ಸಂದರ್ಶನವನ್ನ. ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಈಗ ಮೊದಲಿಗೆ ಕೇಳೋಣ ಸೌರಶಕ್ತಿಯ ಬಳಕೆಯ ಪ್ರಾಮುಖ್ಯತೆ ಮತ್ತು ಇತ್ತೀಚೆಗೆ ಸರ್ಕಾರದ ಪ್ರೋತ್ಸಾಹದ ಕುರಿತು ಡಾ ವಿಜಯಕುಮಾರ್ ಪಲ್ಯದವರೊಡನೆ ಸಂದರ್ಶನ. ಸಂದರ್ಶಕರು ಡಾ ವಿಜಿ ಬಾವಲತ್ತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಸೋಲಾರ್ ವಿದ್ಯುಚ್ಛಕ್ತಿ ಅಂದರೆ ಸೌರಶಕ್ತಿ ಬಳಕೆ ಇತ್ತೀಚೆಗೆ ಸಾಕಷ್ಟು ಮಹತ್ವವನ್ನು ಪಡಿತಾ ಇದೆ. ಸೌರಶಕ್ತಿ ಪಂಪ್ಸೆಟ್ ಇರಬಹುದು, ಸೌರಶಕ್ತಿ ಮನೆ ಮೇಲೆ ಹಾಕಿ ಅದರ ವಿದ್ಯುತ್ತನ್ನು ಮಾರಾಟ ಮಾಡೋದಿರ್ಬೋದು, ಅಥವಾ ಮನೆಗೆ ಬಳಕೆಗಿರ್ಬೋದು, ದಿನನಿತ್ಯ ಬಳಕೆಗೆ ಸೋಲಾರ್ ಒಂದು ವಿದ್ಯುತ್ತನ್ನು ಯಾವ ರೀತಿ ಉತ್ಪಾದನೆ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ, ಸರ್ಕಾರದ ಯೋಜನೆಗಳು ಯಾವ ರೀತಿ ಇದಾವೆ ನಮ್ಮ ರೈತರಿಗೆ, ಇತ್ತೀಚೆಗೆ ಏನೆಲ್ಲ ಒಂದು ಬದಲಾವಣೆಗಳು ಈ ಒಂದು ಸೌರಶಕ್ತಿ ಯೋಜನೆಯಲ್ಲಿ ಆಗಿದ್ದಾವೆ ಅಂತಕ್ಕಂಥ ವಿಚಾರವನ್ನು ನಮ್ಮ ರೈತರಿಗೆ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಡಾಕ್ಟರ್ ವಿಜಯಕುಮಾರ್ ಪಲ್ಯದವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ವಿಜಯಕುಮಾರ್ ಅವರೇ. ನಮಸ್ಕಾರ ಸರ್. ಹೇಳಿ, ಮೊದಲೇದಾಗಿ ಸೋಲಾರ್ ವಿದ್ಯುಚ್ಛಕ್ತಿಗೆ ಬಂದಾಗ ರೈತರು ಯಾಕೆ ನೀವು ಸೋಲಾರ್ ಪಂಪ್ಸೆಟ್ಟನ್ನು ಹಾಕ್ಕೊಂಡ್ಬಿಡ್ರಿ ಅಂತ ಕೇಳಿದಾಗ, ಇಲ್ಲರಿ ಭಾಳ ತುಟ್ಟಿಯಾಗತ್ತೆ ನಮಗೆ ಹಾಕ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ, ತಾವು ಏನು ಹೇಳ್ತೀರಿ ಇದಕ್ಕೆ? ಈಗ ಇತ್ತೀಚೆಗೆ ಏನಾಗಿದೆ, ದಿನನಿತ್ಯ ಶಕ್ತಿಯ ಬೇಡಿಕೆ ಹೆಚ್ಚಾಗೋದ್ರಿಂದ ಮತ್ತು ಜನಸಂಖ್ಯೆ ಕೂಡ ಏರಿಕೆ ಪ್ರಮಾಣ ಹೆಚ್ಚಾಗೋದ್ರಿಂದ ಮತ್ತು ಈ ಶಕ್ತಿ ಮೂಲಗಳ ಲಭ್ಯತೆ ಕಡಿಮೆ ಆಗೋದ್ರಿಂದ ನಾವು ಮುಖ್ಯವಾಗಿ ನವೀಕರಿಸಬಹುದಾದ ಶಕ್ತಿ ಮೂಲಗಳು ಅಂತ ಹೇಳ್ತೀವಿ ನಾವು. ಈ ಸೌರಶಕ್ತಿ ಆಗಿರ್ಬೋದು, ಪವನ ಶಕ್ತಿ ಗಾಳಿ ಯಂತ್ರಗಳಾಗಿರ್ಬೋದು, ಈ ಜೈವಿಕ ಶಕ್ತಿ ಆಗಿರ್ಬೋದು, ಈ ಮೂಲಗಳನ್ನು ಬಳಸಿಕೊಂಡು ನಾವು ವಿದ್ಯುತ್ ಉತ್ಪಾದನೆ ಮಾಡೋದು ಅಥವಾ ಶಕ್ತಿ ಉತ್ಪಾದನೆ ಮಾಡುವಂತಹ ಆಯಾಮ ಇದೆಯಲ್ಲ, ಅದಕ್ಕೆ ನಾವು ಹೋಗುವುದು ಅನಿವಾರ್ಯವಾಗಿದೆ. ಆ ನಿಟ್ಟಿನಲ್ಲಿ ಈ ಸೌರಶಕ್ತಿ ನಮ್ಮ ಭಾಗದಲ್ಲಿ ಯಥೇಚ್ಛವಾಗಿ ಮತ್ತು ಹೇರಳವಾಗಿ ಮತ್ತು ಫ್ರೀಯಾಗಿ ನಮಗೆ ಸೂರ್ಯನ ಶಕ್ತಿ ಫ್ರೀಯಾಗಿ ಸಿಗ್ತಾ ಇದೆ, ಉಚಿತವಾಗಿ ಅದನ್ನು ನಾವು ಬಳಕೆ ಮಾಡಿಕೊಂಡು ವಿವಿಧ ಕಾರ್ಯಗಳಿಗೆ ಥರ್ಮಲ್ ಅಂತ ಹೀಟ್ ಎನರ್ಜಿ ಆಗಿ ಉಷ್ಣದ ರೂಪದಲ್ಲಿ ಆಗಿದ್ರೂ ಯೂಸ್ ಮಾಡ್ಬೋದು ಅಥವಾ ನಾವು ವಿದ್ಯುತ್ ಆಗಿ ಪರಿವರ್ತನೆ ಮಾಡಿಕೊಂಡು ಅದನ್ನು ಬೇರೆ ಬೇರೆ ಕೆಲಸಗಳಿಗೆ ನಮ್ಮ ದಿನನಿತ್ಯ ಚಟುವಟಿಕೆಗಳಿಗೆ ಮತ್ತು ರೈತ ಬಾಂಧವರು ಈ ಪಂಪ್ಸೆಟ್ನಿಂದ ನೀರು ಎತ್ತುವುದರಲ್ಲಿ ಅದನ್ನು ಬಳಸುವುದು ಈ ಪ್ರಸ್ತುತ ಬಹಳ ಸೂಕ್ತ ಅಂತ ನಾನು ಹೇಳಬಯಸುತ್ತೇನೆ. ಈಗ ರೈತರು ನೋಡಿ, ಸಾಮಾನ್ಯವಾಗಿ ಕರೆಂಟಿನ ಮೋಟರ್ಗಳನ್ನು ಹಾಕ್ಕೊಂಡಿರ್ತಾರೆ, ಕರೆಂಟಿನ ಮೋಟರ್ ಹಾಕೋತಾರೆ ಮತ್ತು ಈಗ ಸೋಲಾರ ಮೋಟರ್ಗಳನ್ನು ಹಾಕ್ಕೊಂಡ್ರೆ ಏನು ವ್ಯತ್ಯಾಸ ಆಗುತ್ತೆ ಅವ್ರಿಗೆ? ಯಾವ ರೀತಿ ಅನುಕೂಲತೆಗಳಿದ್ದಾವೆ ಕರೆಂಟ್ ಮೋಟರ್ಸು ಮತ್ತು ಸೋಲಾರ್ ನೀರು ಎತ್ತಕ್ಕಂಥ ಪಂಪ್ಸೆಟ್ಗಳನ್ನ ಹಾಕ್ಕೊಳ್ಳೋದ್ರಿಂದ ಯಾವ ರೀತಿ ಅನುಕೂಲತೆಗಳಾಗ್ತವೆ ರೈತರಿಗೆ? ಈಗ ನೋಡಿ, ಕರೆಂಟ್ ಏನು ನಾವು ಈಗ ಎಸ್ಕಾಮ್ಗಳಿಂದ ಎಲೆಕ್ಟ್ರಿಕ್ ಸಪ್ಲೈ ಕಂಪ್ನೀಸ್ ಏನಿರ್ತಾವ ನಮ್ಮಲ್ಲಿ, ಜೆಸ್ಕಾಮ್ ಅಂತಿದೆ, ಬೆಸ್ಕಾಮ್ ಅಂತ, ಎಸ್ಕಾಮ್ ಹುಬ್ಳಿ, ಮೆಸ್ಕಾಮ್ ಅಂದ್ರೆ ಮಂಗಳೂರು, ಈ ರೀತಿ ಏನು ಎಸ್ಕಾಮ್ಗಳಿದಾವಲ್ಲ, ಆ ಇದರಿಂದ ನಾವು ವಿದ್ಯುತ್ ಮೋಟರ್ಗಳನ್ನು ಚಲನೆ ಮಾಡ್ಬೇಕಾದ್ರೆ ನಾವು ಅವ್ರಗಳ ಮೇಲೆ ಲೈಸೆನ್ಸ್ ಪರ್ಮಿಷನ್ ತಗೋಬೇಕು, ಅವ್ರ ಮೇಲೆ ನಾವು ಅವಲಂಬಿತ ಆಗಿದೆ. ಮತ್ತು ಈ 3-phase ಮೋಟರ್ ವಿದ್ಯುತ್ ಮೋಟರ್ಗಳು ಏನು ರನ್ ಆಗ್ತಾವಲ್ಲ ಅವುಗಳಿಗೆ ನಾವು 3-phase ವಿದ್ಯುತ್ ಪಡಿಬೇಕಾಗ್ತದೆ. ಅದು ಸರ್ವೇ ಸಾಧಾರಣವಾಗಿ ರಾತ್ರಿ ಸಮಯದಲ್ಲಿ ಈ ಎಸ್ಕಾಮ್ಗಳು ಹಳ್ಳಿಗಳಲ್ಲಿ 3-phase ವಿದ್ಯುತ್ ಕೊಡ್ತವೆ. ಆ ನಿಟ್ಟಿನಲ್ಲಿ ಅವರು ರೈತರು ಹೊಲಗಳಿಗೆ ಆ ನೀರಾವರಿ ಮಾಡ್ಕೋಬೇಕಾದ್ರೆ ಅವರು ರಾತ್ರಿ ಹೊಲಗಳಿಗೆ ಹೋಗಿ ಅದನ್ನು ವಿದ್ಯುತ್ ಉಪಯೋಗ ಮಾಡಿಕೊಂಡು ಅವರು ಹೊಲಗಳ ನೀರು ಹಾಸ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಏನಾಗ್ತದೆ, ರಾತ್ರಿ ಕ್ರಿಮಿ ಕೀಟಗಳು ಹುಳು ಪಡುಗಳು ಇರ್ಬೋದು, ಅವುಗಳಿಂದ ಕೆಲವೊಂದು ಪ್ರಾಣಕ್ಕೆ ಅಪಾಯಕಾರಿ ಆಗುವಂತಹ ಸಂಭವಗಳು ಕೂಡ ಉಂಟು. ನಾವು ಕೆಲವೊಂದು ಘಟನೆಗಳು ಕೂಡ ನೋಡಿದ್ವಿ ಪೇಪರ್ಗಳಲ್ಲಿ ದಿನನಿತ್ಯ. ಆ ನಿಟ್ಟಿನಲ್ಲಿ ನಮ್ಮ ಭಾಗದಲ್ಲಿರುವಂತಹ ಯಥೇಚ್ಛವಾಗಿ ಮತ್ತು ಹೇರಳವಾಗಿ ಉಚಿತವಾಗಿ ದೊರೆಯುತ್ತಿರುವಂತಹ ಸೌರಶಕ್ತಿಯನ್ನು ಬಳಸಿಕೊಂಡು ನಾವು ಸೌರ ಫಲಕಗಳ ಮುಖಾಂತರ ವಿದ್ಯುತ್ ಉತ್ಪಾದನೆ ಮಾಡಿ ಅದರ ಮುಖಾಂತರ ನಾವು ಮೋಟರ್ಗಳನ್ನು ಚಲಿಸಿ ನೀರನ್ನು ಎತ್ತಿ ನಮ್ಮ ಹೊಲಗಳಿಗೆ ನೀರು ಹಾಯಿಸುವುದು ಸೂಕ್ತ. ಮತ್ತು ಇದು ಬೆಳಿಗ್ಗೆ ಸರ್ವೇ ಸಾಧಾರಣವಾಗಿ 8-9 ಏನು ಸೂರ್ಯನ ಪ್ರಕಾರ ಹೆಚ್ಚಾದಂತೆ ಅದು ವಿದ್ಯುತ್ ಏನು ಉತ್ಪಾದನೆ ಜಾಸ್ತಿ ಆಗ್ತದೆ. ನಾವು ಪಂಪ್ಸೆಟ್ನ ಹರಿವು ಹೊರ ಹರಿವು ಜಾಸ್ತಿ ಮಾಡ್ಕೋಬಹುದು. ಆ ನಿಟ್ಟಿನಲ್ಲೂ 9-5 ಕೂಡ ನಾವು ಏನು ಮಾಡ್ಬೋದು, ವಿದ್ಯುತ್ ಉತ್ಪಾದನೆ ಮಾಡಿಕೊಂಡು ನಾವು ಹೊಲಗಳಿಗೆ ನೀರು ಹಾಯಿಸ್ಬೋದು. ಈಗ ನೋಡ್ರಿ, ಒಬ್ಬರ ರೈತ ಪಂಪ್ಸೆಟ್ ಅನ್ನು ಹಾಕೋಬೇಕಂದ್ರೆ ಕರೆಂಟ್ ಅನ್ನ ಇರುವುದಿಲ್ಲ, ಅಲ್ಲಿಂದ ಲೈನ್ಗಳನ್ನ ಎಳಿಬೇಕು, ಆಮೇಲೆ ಒಂದು ಟಿ ಸಿ ಕುಂದಿರ್ಸ್ಬೇಕಾಗತ್ತೆ. ಈಗ 1,000,000,000 ದುಡ್ಡು ಖರ್ಚು ಮಾಡಬೇಕು ಒಂದು ಲೈನ್ ತೊಗೊಂಬರ್ಬೇಕಾದ್ರೆ. ಲೈನ ಇಲ್ಲ ಅಂತಂದ್ರೆ ಅಂತ ಪ್ರದೇಶದಲ್ಲಿ ಸೋಲಾರ್ ಹಾಕೊಳ್ಳೋದು ಬಹಳ ಸರಳ ಅಲ್ವಾ? ಬಹಳ ಉತ್ತಮ ಅದು. ಈಗ ರಿಮೋಟ್ ಏರಿಯಾಸ್ ಅಂತ ನಾವು ಏನ್ ಹೇಳ್ತೀವಿ, ಹೌದು, ಈಗ ಮೇನ್ ಲೈನ್ ಇರುವುದಿಲ್ಲ, ಮೇನ್ ಲೈನ್ ಇರುವುದಿಲ್ಲ. ಈಗ ಮೇನ್ ಲೈನ್ ರೋಡ್ ನಲ್ಲಿ ಇರುವಂತಹ ಹಳ್ಳಿಗಳು ಎಲ್ಲ ಹೊಲಗಳು ಅಲ್ಲಿದ್ರೆ ಅವರಿಗೆ ನಿಯರ್ ಬೈ ಸೋಲಾರ್ ಟ್ರಾನ್ಸ್ಫಾರ್ಮ್ ಕೆಇಬಿ ಟ್ರಾನ್ಸ್ಫಾರ್ಮರ್ಸ್ ಇರ್ತವೆ, ಅಲ್ಲಿಂದ ಅವರು ಕೆಇಬಿಗೆ ಅರ್ಜಿಗಳನ್ನ ಹಾಕೊಂಡು ಅಲ್ಲಿಂದ ಬರೀ ಲೈನ್ ಹೇಳ್ಕೊಂಡು ತಮಗೆ ಅಲ್ಲಿ ಅವರ ಪರ್ಮಿಷನ್ ತಗೊಂಡು ಅನುಮತಿ ಪಡೆದು ಲೈನ್ ಹಾಕೊಂಡು ವಿದ್ಯುತ್ ಪಡೆದುಕೊಂಡು ನೀರುವರಿ ಮಾಡ್ಕೋಬಹುದು. ಈಗ ಲೈನ್ ಲೈನ್ ಹಾಕೋರ್ ಖರ್ಚನ್ನು ಸಹ ಯಾರು ಹಾಕೋತಾರ ಅವರೇ ಭರಿಸಬೇಕಾಗಿದೆ. ಈಗ ಜೆಸ್ಕಾಮ್ಗಳು ಎಸ್ಕಾಮ್ಗಳು ಅದಕ್ಕೆ ಕೊಡೋದಿಲ್ಲ, ದುಡ್ಡನ್ನು ಹಾಕೋದಿಲ್ಲ ಲೈನ್ಗಳನ್ನ. ಇದು ನಾವು ಮೇನ್ ಲೈನ್ ನಲ್ಲಿ ರೋಡ್ ನಲ್ಲಿ ಇರುವಂತಹ ರೈತರದು ಒಂದು ಕಡೆ, ಆದ್ರೆ ಈಗ ರಿಮೋಟ್ ಏರಿಯಾ ಅಂದ್ರೆ ಬಹಳ ಒಳಗಡೆ ಮೇನ್ ಲೈನ್ ಇಂದ ಈ ಕೆಇಬಿಎನ್ ಲೈನ್ ಹೋಗಿರ್ತಲ್ಲ ಅದರಿಂದ ಒಂದು 4-5 kilometers 10 kilometers ಒಳಗಡೆ ಇರ್ತಾವ ಕೆಲವೊಂದು ಹಳ್ಳಿಗಳು. ಅಂತ ಹೊಲಗಳಲ್ಲಿ ಅವರು ನೀರು ಎತ್ತಬೇಕಾದ್ರೆ ಬಹಳ ಕಠಿಣ, ಯಾಕಂದ್ರೆ ಅವರು ಸರ್ವೇ ಸಾಮಾನ್ಯ 1.5 lakhs ಬರೇ ಲೈನ್ ಹೇಳ್ಕೊಂಡು ಟ್ರಾನ್ಸ್ಫಾರ್ಮರ್ಸ್ ಹಾಕೊಂಡು ಆ ಲೈನ್ ತಗೊಳ್ಳೋದಕ್ಕೆ 1-2 lakhs ಖರ್ಚು ಮಾಡೋಕ್ಕಾಗುತ್ತೆ. ಆ ನಿಟ್ಟಿನಲ್ಲಿ ಅದೇ 1-2 lakhs ಅವರು ಖರ್ಚನ್ನು ಈ ಸೋಲಾರ್ ಪಂಪ್ ಸೆಟ್ಗೆ ಹಾಕ್ಕೊಂಡ್ರೆ ತಾವು ಯಾರ ಮೇಲೆ ಅವಲಂಬಿತನಾಗಬೇಕಾಗಿಲ್ಲ, ತಾವೇ ರಾಜ, ತಾವು ಏನು ಸೂರ್ಯನ ಬೆಳಕು ಕಿರಣಗಳು ಬೀಳ್ತವೆ, ವಿದ್ಯುತ್ ಉತ್ಪಾದನೆ ಆಗ್ತದೆ, ತಾನು ಸ್ವಾವಲಂಬಿಯಾಗಿ ಅವನು ವಿದ್ಯುತ್ ಅನ್ನು ಉತ್ಪಾದನೆ ಮಾಡಿಕೊಂಡು ಪಂಪ್ ಸೆಟ್ ರನ್ ಮಾಡಿ ನೀರನ್ನು ಎತ್ತಿ ತಮ್ಮ ಹೊಲಗಳಿಗೆ ಹರಿಸಬಹುದು. ಇದೊಂದು ಉತ್ತಮ ಒಂದು ವಿಧಾನ. ಈಗ ಸೋಲಾರ್ ಪಂಪ್ ಸೆಟ್ ಅನ್ನ ರೈತರು ಹಾಕೋಬೇಕಾಗಿತ್ತಂದ್ರೆ ಜಾಗದ ಆಯ್ಕೆ ಹೇಗಿರ್ಬೇಕಂತೀರಿ? ಸ್ಥಳ ಹೇಗೆ ಆಯ್ಕೆ ಮಾಡ್ಕೋಬೇಕು, ಯಾವ ಜಾಗದಲ್ಲಿ ಆಯ್ಕೊಂಡ್ರೆ ವಿದ್ಯುತ್ ಉತ್ಪಾದನೆ ಸೋಲಾರ್ ವಿದ್ಯುತ್ ಉತ್ಪಾದನೆ ಜಾಸ್ತಿ ಆಗುತ್ತೆ? ಈಗ ನಾವು ಮುಖ್ಯವಾಗಿ ಸೋಲಾರ್ ವಿದ್ಯುತ್ ಉತ್ಪಾದನೆ ಮಾಡಬೇಕಂದ್ರೆ ನಾವು ಫಲಕಗಳ ಮೇಲೆ ಕಿರಣಗಳು ಯಥೇಚ್ಛವಾಗಿ ಹೇರಳವಾಗಿ ಬೀಳಬೇಕು, ಅದಕ್ಕೆ ಯಾವುದೇ ಅಡೆತಡೆ ಇರಬಾರ್ದು. ನೀವು ಏನು ಸೋಲಾರ್ ಪ್ಯಾನಲ್ಗಳು ಅಳವಡಿಕೆ ಮಾಡ್ತಿರಲ್ಲ, ಅಲ್ಲಿ ಸುತ್ತಮುತ್ತಲು ಇದರಲ್ಲಿ ಗಿಡ ಅಥವಾ ನೆರಳು ನೆರಳು ಪ್ರದೇಶ ಇರಬಾರ್ದು. ಅಂತ ಪ್ರದೇಶದಲ್ಲಿ ಕಂಟಿನ್ಯೂಸ್ 12 hours ಸೂರ್ಯನ ಬೀರು ಬೆಳಿಗ್ಗೆನು ಸೂರ್ಯ ಉದಯ ಆಗ್ತಾನೆ ಸಂಜೆವರೆಗೂ ಅಲ್ಲಿ ಯಥೇಚ್ಛವಾಗಿ ಕಿರಣಗಳು ಬೀಳ್ಬೇಕು ಆ ಫಲಕಗಳ ಮೇಲೆ. ಮತ್ತು ನಾರ್ಮಲಿ ನಾವು ನಾರ್ತ್ ಸೌತ್ ಅಂತ ಹೇಳ್ತೀವಿ, ನಾವು ಈಸ್ಟ್ ವೆಸ್ಟ್ನಲ್ಲಿ ಪ್ಯಾನಲ್ಗಳು ಇಡಬೇಕು. ಅವನು ಸೂರ್ಯ ಈಸ್ಟ್ನಿಂದ ವೆಸ್ಟ್ಗೆ ಹೋಗ್ಬೇಕಾದ್ರೆ ನಾವು ನಾರ್ತ್ ಉತ್ತರಕ್ಕೆ ಮುಖವಾಗಿ ನಮ್ಮ ಫಲಕಗಳನ್ನು ನಮ್ಮ ಲ್ಯಾಟಿಟ್ಯೂಡ್ +10 degrees ಅಂದ್ರೆ ನಮ್ಮ ಈ ರಾಯಚೂರು ಭಾಗ ಲ್ಯಾಟಿಟ್ಯೂಡ್ ಅಂದರೆ 16 degrees ಇದೆ, ಅದಕ್ಕೊಂದು 10 degrees ಟಿಲ್ಟ್ ಮಾಡಿ 25-30 degrees ಟಿಲ್ಟ್ನಲ್ಲಿ ಹಾರಿಜಾಂಟಲ್ಗೆ ಟಿಲ್ಟ್ ಮಾಡಿ ಫಲಕಗಳನ್ನು ಇಡೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಸೂರ್ಯನ ಕಿರಣಗಳನ್ನು ಅದು ಅಬ್ಸರ್ವ್ ಮಾಡಿಕೊಂಡು ನಾವು ಮ್ಯಾಕ್ಸಿಮಮ್ ವಿದ್ಯುತ್ ಉತ್ಪಾದನೆ ಮಾಡ್ಬೋದು. ಅದರಿಂದ ಬಹಳ ಲಾಭದಾಯಕವಾಗಿ ವಿದ್ಯುತ್ ಉತ್ಪಾದನೆ ಮಾಡಿ ನಾವು ಪಂಪ್ ಸೆಟ್ ರನ್ ಮಾಡ್ಬೋದು. ಈಗ ನೋಡಿ ಇತ್ತೀಚೆಗೆ ಏನಾಗೈತೆ, ಅಂತರ್ಜಲ ಮಟ್ಟ ಬಹಳಷ್ಟು ದೂರ ಹೋಗಿಬಿಟ್ಟಿದೆ. ರೈತರು ಬೋರ್ ಹಾಕಿಸ್ತಾರೆ, 200-300 feet ನೀರು ಬೀಳ್ತದೆ, 300 feet ಬೀಳ್ತದೆ ನೀರು. ಅಂತ ಸಂದರ್ಭದಲ್ಲಿ 300 feet ನೀರು ಬಿದ್ದಾಗ ಸೌರ ಶಕ್ತಿಯನ್ನ ಬಳಸಿ ವಿದ್ಯುತ್ ಉತ್ಪಾದನೆ ಮಾಡಿಕೊಂಡು ನೀರನ್ನ ಎತ್ತಲಿಕ್ಕೆ ಸಾಧ್ಯ ಆಗತ್ತಾ ಹೇಗೆ? ಕೇವಲ 200-300 feet ಅಷ್ಟೇ ಅಲ್ಲ, ಈ ನಮ್ಮ ಭಾಗದಲ್ಲಿ 200-300 feet ನಾವು ಬಹಳ ಅಂತ ಇದ್ವಿ. ನೀವು ಆ ಕಡೆ ಕೋಲಾರ, ಚಿಂತಾಮಣಿ ಅಥವಾ ಕನಕಪುರ ಆ ಕಡೆ ಏನಾದ್ರು ಹೋದ್ರೆ 700-800 ಕೂಡ ಕೊರಿತಾ ಇದ್ರೆ ಕೊರತರು ಕೂಡ ನೀರು ಸಿಗ್ತಾ ಇಲ್ಲ. ಅಂತ ಇದರಲ್ಲಿ ಕೂಡ ನಾವು ಸೌರಶಕ್ತಿ ಫಲಕಗಳನ್ನು ಹಾಕೊಂಡು ನೀರು ಎತ್ತಬಹುದು. ಬಟ್ ಏನಾಗ್ತದೆ, ಆಳ ಜಾಸ್ತಿ ಆದಂಗಲ್ಲಿ ನಮ್ಮ ಸೌರಶಕ್ತಿಯ ಫಲಕಗಳ ಕೆಪಾಸಿಟಿ ಏನಂತ ಸಾಮರ್ಥ್ಯ ಜಾಸ್ತಿ ಮಾಡೋಕ್ಕಾಗ್ತದೆ. ಈ ನಮ್ಮ ಭಾಗದಲ್ಲೇ ನೀವೇನಾದ್ರೂ 200-300 feet ಅಡಿ ಇರುವ ಬೋರ್ವೆಲ್ನಿಂದ ನೀರು ಎತ್ತಬೇಕಾದ್ರೆ ಸರ್ವಸಾಧಾರಣವಾಗಿ 3 HP 3 ಅಶ್ವಶಕ್ತಿ ಇರುವ ಪಂಪ್ ಸೆಟ್ ಸಾಕಾಗ್ತದೆ ಅಂತಂದ್ರೆ, ಸಪೋಸ್ ಅದೇ ನೀರು ಅವರು 500-600 feet ನೀರು ಇರುವಂತ ಸಂದರ್ಭದಲ್ಲಿ ಏನಾಗ್ತದೆ, ನಾವು ಅಶ್ವಶಕ್ತಿ ಸ್ವಲ್ಪ ಜಾಸ್ತಿ ಮಾಡೋಕ್ಕಾಗ್ತದೆ, ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ. 5 HP ಅಶ್ವಶಕ್ತಿ ಸೋಲಾರ್ ಪ್ಯಾನಲ್ಗಳಿಗೆ ಹೋಗಬೇಕಾಗ್ತದೆ, ಇದು ಅನಿವಾರ್ಯ. ಯಾಕಂದ್ರೆ ಎಷ್ಟು ಡೀಪ್ ಹೋಗ್ತೀವಿ ನೀರು ಎತ್ತುವ ಶಕ್ತಿ ಏನದಲ್ಲ ಸಾಮರ್ಥ್ಯ ಜಾಸ್ತಿ ಬೇಕಾಗ್ತದೆ, ಅದಕ್ಕೆ ಸ್ವಲ್ಪ ಸೌರಶಕ್ತಿ ಫಲಕಗಳು ಜಾಸ್ತಿ ಹಾಕೋಬೇಕಾಗ್ತದೆ, ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ, ಆಳ ಜಾಸ್ತಿ ಆದಂಗಲ್ಲ. ಈಗ ಸೌರಶಕ್ತಿ ವಿದ್ಯುತ್ ಉತ್ಪಾದನೆ ಅಥವಾ ಈ ಪಂಪ್ಸೆಟ್ಗಳಿಗೆ ಬಂದಾಗ, ಸೌರಶಕ್ತಿ ಪಂಪ್ಸೆಟ್ಗಳಿಗೆ ಬಂದಾಗ ಖರ್ಚು ಅಂತ ಹೇಳಿದಾಗ, ಇಲ್ಲಿ ಸರ್ಕಾರ ಇತ್ತೀಚೆಗೆ ಸಾಕಷ್ಟು ಯೋಜನೆಗಳನ್ನ ತಂದಿದೆ. ಈ ಹೊಸದಾಗಿ ಏನಾದರೂ ಬದಲಾವಣೆಗಳಾಗಿದ್ದಾವ ಸಬ್ಸಿಡಿಯಲ್ಲಿ ರೈತರಿಗೆ? ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾವ ರೀತಿ ಈ ಒಂದು ಯೋಜನೆಗೆ ಸಹಾಯ ಮಾಡ್ತಾ ಇದೆ ಸೌರಶಕ್ತಿ ಪಂಪ್ಸೆಟ್ಗಳನ್ನ ಹಾಕೊಳ್ಳೋರಿಗೆ? ಈ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಅಂತಿದೆ, ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ತಮ ಅಭಿಯಾನ ಅಂತ, ಮಹಾ ಅಭಿಯಾನ ಅಂತೇಳಿ ಕುಸುಮ್ ಯೋಜನೆ, ಪ್ರಧಾನಮಂತ್ರಿ ಕುಸುಮ್ ಯೋಜನೆ 2019 ಪ್ರಾರಂಭ ಆಗಿದೆ ನಮ್ಮ ದೇಶದಲ್ಲಿ. ಆ ನಿಟ್ಟಿನಲ್ಲಿ ಈ ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂವಲ್ ಎನರ್ಜಿ ಅಂತ ಹೇಳ್ತೀವಿ, ಅಂದರೆ ಹೊಸ ಮತ್ತು ನವೀಕರಿಸಬಹುದಾದ ಶಕ್ತಿ ಸಚಿವಾಲಯ, ಅದೇ ಸಪರೇಟ್ ಆಗಿ ಒಂದು ಸಚಿವಾಲಯನೇ ಇದೆ ಅದಕ್ಕೆ, ಅದಕ್ಕೋಸ್ಕರ ಈ ನಮ್ಮ ದೇಶದ ಶಕ್ತಿಯ ಸ್ವಾವಲಂಬನೆ ಮಾಡೋಕಂತೇಳಿ ಒಂದು ಸಚಿವಾಲಯನೇ ಹುಟ್ಟುಕೊಂಡಿದೆ. ಆ 2019 ಕೇಂದ್ರ ಸರ್ಕಾರ 30% ಸಬ್ಸಿಡಿಯಲ್ಲಿ ರೈತರಿಗೆ ಈ PM ಕುಸುಮ್ ಯೋಜನೆ ಅಡಿಯಲ್ಲಿ ಪಂಪ್ಸೆಟ್ಗಳನ್ನು ಹಾಕೊಳ್ಳಿಕ್ಕೆ ಯೋಜನೆ ರೂಪಿಸಿದೆ. ಅದು AB ಅಂತ ಬೇರೆ ಬೇರೆ ಕಾಂಪೊನೆಂಟ್ಗಳು ಬಂದವು. ಮೊದಲು 2019 PM ಕುಸುಮ್ ಯೋಜನೆ A, ಆಮೇಲೆ ಈಗ B ಬಂದಿದೆ. ಇದರಲ್ಲಿ ಏನಿದೆ ಅಂತಂದರೆ, ನೀವು PM ಕುಸುಮ್ B ಯೋಜನೆ ಅಡಿಯಲ್ಲಿ 30% ಸಬ್ಸಿಡಿ ಕೇಂದ್ರ ಸರ್ಕಾರ ಕೊಡ್ತದೆ ರೈತನಿಗೆ. ಅದು ಒಟ್ಟು ಏನು ಖರ್ಚಾಗ್ತದೆ ತಮ್ಮ ಸೋಲಾರ್ ಪಂಪ್ಸೆಟ್ ಅಳವಡಿಕೆ ಆಗಲಿಕ್ಕೆ, ಅದರಲ್ಲಿ 30% ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರ ಕೊಡ್ತಿತ್ತು, ಮತ್ತು 30% ಸಬ್ಸಿಡಿಯನ್ನು ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಕೊಡ್ತಿತ್ತು. ಇತ್ತೀಚೆಗೆ ಮೊನ್ನೆ 2024 ನಮ್ಮ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳು 2024-25 ಅದನ್ನು ಒಂದಿಷ್ಟು ರೈತರಿಗಾಗಿ ಇನ್ನೊಂದು 20% ಆ್ಯಡ್ ಮಾಡಿ ನಮ್ಮ ಕರ್ನಾಟಕ ಸರ್ಕಾರ ಒಂದು ಹೆಜ್ಜೆ ಮುಂದೆ ಇದೆ ಶಕ್ತಿಯ ಸ್ವಾವಲಂಬನೆ ಮಾಡುವಲ್ಲಿ, ಮತ್ತು ಇಲ್ಲಿ ಏರಳವಾಗಿಸಿರುವಂಥ ಸೂರ್ಯನ ಶಕ್ತಿ ಬಳಕೆ ಮಾಡಿಕೊಂಡು ರೈತರು ಪಂಪ್ಸೆಟ್ಗಳನ್ನ ಅಳವಡಿಸ್ಕೊಳ್ಳಿ ಮುಂದೆ ಬರಲಿ ಅಂತೇಳಿ ಇನ್ನೊಂದು 20% ಆ್ಯಡ್ ಮಾಡಿ ಅದು 50%ಗೆ ಏರಿಸಿದ್ರು, ಅಂದರೆ ನಮ್ಮ ರಾಜ್ಯ ಸರ್ಕಾರದ ವಂತಿಗೆಯನ್ನು. ಆ ನಿಟ್ಟಿನಲ್ಲಿ ಈಗ 30 ಕೇಂದ್ರ ಸರ್ಕಾರ, 50% ರಾಜ್ಯ ಸರ್ಕಾರದ 80% ಸಬ್ಸಿಡಿಯಲ್ಲಿ ಯೋಜನೆಯಲ್ಲಿ ಒಂದು 10,000 ಸೋಲಾರ್ ಪಂಪ್ಸೆಟ್ ಅಳವಡಿಸ್ಕೊಳ್ಳೋ ರೈತರಿಗೆ ಅಳವಡಿಸ್ಕೊಳ್ಳಲಿಕ್ಕೆ ಒಂದು ಯೋಜನೆಯನ್ನು ನಮ್ಮ ಕರ್ನಾಟಕ ಸರ್ಕಾರ ಇಟ್ಕೊಂಡಿದೆ. ಇದನ್ನು ನಮ್ಮ ಇಂಧನ ಇಲಾಖೆಯಲ್ಲಿ ಬರುವಂಥ ಒಂದು ಕ್ರೆಡಿಲ್, ಕರ್ನಾಟಕ ರಿನ್ಯೂವಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ ಅಂತಿದೆ, ಅಂದರೆ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ನಿಯಮಿತ, ಅದರ ಒಂದು ಥ್ರೂ, ಅಂದರೆ ಅದು ನೋಡಲ್ ಏಜೆನ್ಸಿ ನಮ್ಮ ಕರ್ನಾಟಕದಲ್ಲಿ. ಆ ಥರ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರಿನ್ಯೂವಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ ಯೋಜನೆ, ಎಪ್ರೆಡಲ್ ಅಂದರೆ ಆಂಧ್ರ ಪ್ರದೇಶ ರಿನ್ಯೂವಲ್ ಎನರ್ಜಿ, ತಮಿಳ್ನಾಡು ಟ್ರೆಡಲ್ ಅಂತಿದೆ, ಈ ಥರ ಬೇರೆ ಬೇರೆ ರಾಜ್ಯಗಳಲ್ಲಿ ಕ್ರೆಡಲ್ಗಳು ಕೆಲಸ ಮಾಡ್ತವೆ. ಅವರು ವೆಬ್ಸೈಟ್ನಲ್ಲಿ ಬಿಡ್ತಾರೆ, ಅವರು ಮುಖಾಂತರನೇ ವೆಬ್ಸೈಟ್ನಲ್ಲಿ ರೈತರು ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಹಾಕೋದ್ರಿಂದ ಅವರು ಸ್ಕ್ರೂಟಿನಿ ಮಾಡಿಬಿಟ್ಟು ಯಾರ್ಯಾರು ಸೂಕ್ತ ಅರ್ಹರಿದಾರೋ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡಿದ ನಂತರ ಅವರಿಗೆ ಸೋಲಾರ್ ಪಂಪ್ಸೆಟ್ ಅಳವಡಿಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಲಾಗ್ತದೆ. ಈಗ ರೈತರು ಇಲ್ಲಪ್ಪ ಇದು ಹಾಕಿದೀವಿ ನಾವು ಬರ್ತಾ ಇಲ್ಲ, ಗೌರ್ಮೆಂಟ್ ಕೊಡ್ತಾ ಇಲ್ಲ, 2 ವರ್ಷ ಆಯ್ತು ನಮಗೇನು ಸ್ಕೀಮ್ ಅಲ್ಲಿ ಬಂದಿಲ್ಲ ಅಂತಿರ್ತಾರೆ, ಸ್ವಂತ ಹಾಕೋಬೇಕು ಅನ್ನೋರಿಗೆ ಎಷ್ಟು ಖರ್ಚು ಬರುತ್ತೆ? ಈಗ 5 HP ಒಂದು ಮೋಟರನ್ನು ಕುಂದಿಸಬೇಕಾಗಿತ್ತು ಸೋಲಾರ್ ಪವರನ್ನು ಉತ್ಪಾದನೆಗೆ, ಎಷ್ಟು ಖರ್ಚು ಬರ್ಬೋದು ಇವ್ರಿಗೆ? ಈಗ 1 HP ಸರ್ವೇ ಸಾಧಾರಣವಾಗಿ ನಾವು 100,000 ಖರ್ಚು ಬರ್ತದೆ. ಈಗ ನೀವೇನಾದ್ರೂ ಒಂದು 5 HP ಸೋಲಾರ್ ಪಂಪ್ಸೆಟ್ ಹಾಕೋಬೇಕಾದ್ರೆ ನೀವು ಪ್ಯಾನಲ್ಗಳು ಹಿಡಿದು ಅದರದೊಂದು ಒಂದು VFD ಅಂತ ಬರುತ್ತೆ, ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್ ಅಂತೇಳಿ, ಅಂದರೆ ನಮ್ಮ ಈ ಸೂರ್ಯನ ಕಿರಣಗಳ ಏನು ಏನು ಇಂಟೆನ್ಸಿಟಿ ಇರುತ್ತಲ್ಲ ಅದು ಮುಂಜಾನೆಯಿಂದ ಸಂಜೆವರೆಗೂ ಸ್ವಲ್ಪ ಚೇಂಜ್ ಆಗ್ತಾ ಇರ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಬೇರೆ AC ಮೋಟರ್ಗಳಾದರೆ ಈ ಫ್ಲಕ್ಚುಯೇಷನ್, ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗೋದ್ರಿಂದ ಕೆಲವೊಂದ್ಸಲ ಸುಡೋ ಚಾನ್ಸಸ್ ಇರ್ತದೆ ಮೋಟರ್. ಈ VFD ಕನ್ವರ್ಟರ್ ಅನ್ನೋದು ಏನಿದೆಲ್ಲ ಅದು ಸೂರ್ಯನ ಕಿರಣಗಳು ಬೀಳೋದು ಹೆಚ್ಚು ಕಡಿಮೆ ಆದರೂ ಕೂಡ ಅದು ಫ್ರೀಕ್ವೆನ್ಸಿ ಚೇಂಜ್ ಆದರೂ ಕೂಡ ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್ ಮೋಟರ್ಸ್ ಅಂತ ಬರ್ತವೆ, ಆ ಮೋಟರ್ ಅಳವಡಿಕೆ ಮಾಡಲಿಕ್ಕೆ ಒಂದು ಡ್ರೈವ್ ಕೂಡಿಸ್ಕೊಂಡು ಪಂಪ್ಸೆಟ್ಗಳನ್ನ ಅಳವಡಿಕೆ ಮಾಡಿಕೊಂಡು ಪಂಪ್ಸೆಟ್ ನಾವು ನೀರನ್ನ ಎತ್ತಬಹುದು. ಸರ್ವಸಾಧಾರಣ 1 HP ಒಂದು ಲಕ್ಷವರೆಗೆ ಖರ್ಚು ಬರುತ್ತೆ. 5 HP ನೀವು ಪಂಪ್ಸೆಟ್ ಹಾಕಬೇಕಂದ್ರೆ 4.5 ಲಕ್ಷದವರೆಗೆ ಆಗುತ್ತೆ. ಈಗ ನೀವು ಎಷ್ಟು ಹೆಚ್ಚು ಅಷ್ಟು ಶಕ್ತಿಗೆ ಹೋಗ್ತಿರೋ ಸ್ವಲ್ಪ ಖರ್ಚು ಕಡಿಮೆ ಆಗುತ್ತೆ. 10 HP ತನಕ ಹೋಗಬಹುದಲ್ಲ, ಹೋಗ್ಬೋದು. ಸರ್ಕಾರ ಈಗ 3 HP ಹಿಡಿದು 10 HP ವರೆಗೂ ಸಬ್ಸಿಡಿ ಕೊಡ್ತಾ ಇದೆ. 3, 5, 7 10 HP ಪಂಪ್ಸೆಟ್ಗಳಿಗೆ. ಇನ್ನ ಪಂಪ್ಸೆಟ್ಗಳನ್ನ, ಸೋಲಾರ್ ಪಂಪ್ಸೆಟ್ಗಳನ್ನ ಹಾಕೋದ ಮೇಲೆ ನಿರ್ವಹಣೆ ಏನಾದ್ರು ಬರುತ್ತಾ? ಪ್ರತಿ ವರ್ಷ ಖರ್ಚು ಹಾಕೋದು, ರಿಪೇರಿ ಯಾವ ಇವೆಲ್ಲ ಏನಾದ್ರು ಬರ್ತದ? ಇದರಲ್ಲಿ ಇನ್ನೊಂದು ಏನಂದ್ರೆ, ಈ ಸೋಲಾರ್ ಪ್ಯಾನಲ್ಗಳು ಏನಿದಾವಲ್ಲ, ಅವುಗಳ ಒಂದು ಮೇಂಟೆನೆನ್ಸ್ ನಾವು ನಿಲ್ ಅಂತ ಹೇಳ್ಬೋದು. 0 ಮೇಂಟೆನೆನ್ಸ್ ಅಥವಾ ವೆರಿ ಮಿನಿಮಮ್ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಅದರಲ್ಲಿ ಯಾವುದೇ ಮೆಕ್ಯಾನಿಕಲ್ ತಾಂತ್ರಿಕವಾಗಿ ನಡೆಯುವಂತ ಇಂಜಿನ್ಗಳಲ್ಲಿ ಏನು ಪಿಸ್ಟನ್ ಅದೆಲ್ಲ, ಡೀಸೆಲ್ ಇಂಜಿನ್ಗಳಲ್ಲಿ ಪಿಸ್ಟನ್ ಅದೆಲ್ಲ ಇರ್ತದೆ, ಡೀಸೆಲ್ ಹಾಕ್ತಿವಿ, ಅದರಲ್ಲಿ ವಾಲ್ವ್ ಇರ್ತದೆ, ಫಿಲ್ಟರ್ಸ್ ಇರ್ತವೆ, ಏನೇನು ಬೇರೆ ಬೇರೆ ವಿವಿಧ ವಿಧವಾದ ಭಾಗಗಳಿರ್ತವೆ, ಅವುಗಳ ಆವಾಗವಾಗೆ ನಾವು ಮೇಂಟೆನೆನ್ಸ್ ಮಾಡಬೇಕಾಗ್ತದೆ. ಆ ಇದು ಈ ಸೋಲಾರ್ ಫಲಕಗಳಲ್ಲಿ ಇರೋದಿಲ್ಲ. ಏನು ಅಂದ್ರೆ, ನೀವು ಆ ಸೌರ ಫಲಕಗಳ ಮೇಲೆ ಈ ಡಸ್ಟ್ ಏನ್ ನಾವು ಕೂಡ್ತದೂಳು ಕೂಡ್ಲಾರ್ದಂಗೆ ಸ್ವಲ್ಪ ನೋಡ್ಕೊಂತಿರ್ಬೇಕು. ಅವಾಗವಾಗೆ ರೈತರು ಒಂದಿಷ್ಟು ಅದೇ ನೀರು, ನೀವು ನೀರು ಹೊಡೆದ್ರು ಏನು ಆಗೋದಿಲ್ಲ, ಸ್ವಲ್ಪ ಸಣ್ಣ ಪೈಪ್ ಹೊಡಿಸಿ ನೀರು ಹೊಡೆದ್ರು ಸ್ವಲ್ಪ ಸ್ವಚ್ಛವಾಗಿ ಇಟ್ಕೊಂಡ್ಬಿಟ್ರೆ ಸಾಕು. ಎಷ್ಟು ಸ್ವಚ್ಛ ಪ್ಯಾನಲ್ ಸ್ವಚ್ಛ ಇರ್ತದೆ ಅಷ್ಟು ಕ್ರೀಡೆಗಳು ಆ ಗ್ಲಾಸ್ ಮುಖಾಂತರ ಒಳಗೆ ಹೀರ್ಕೊಂಡು ಹೆಚ್ಚು ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡಕ್ಕೆ ಅವಕಾಶ ಇದೆ. ಆ ಪ್ಯಾನಲ್ಗಳ ಮೇಂಟೆನೆನ್ಸ್ ನಾವು ಆಲ್ಮೋಸ್ಟ್ ಆಲ್ ನಿಲ್ ಅನ್ಬಹುದು. ಕೇವಲ ಸ್ವಲ್ಪ ಅವುಗಳ ಸ್ವಚ್ಛತೆಯನ್ನು ಕಾಪಾಡಬೇಕು, ಸ್ವಲ್ಪ ವರ್ಷವಂತ ಇರಬೇಕು, ಡಸ್ಟ್ ಇಲ್ಲದಂಗೆ ನೋಡ್ಕೋಬೇಕು. ಅದು ಬಿಟ್ಟರೆ ಮತ್ತೇನು ಖರ್ಚಿಲ್ಲ. ಸ್ವಲ್ಪ ಯಾರಾದರೂ ಅವರು ಇವರು ಕಲ್ಲು ತಗೊಂಡು ಹೋಗೋದು, ಆ ನಿಟ್ಟಿನಲ್ಲಿ ಸ್ವಲ್ಪ ಏನ್ ಮಾಡ್ಕೋಬೇಕಂದ್ರೆ ಈ ಮೆಶ್ ಬರ್ತವೆ, ಈ ಚಿಕನ್ ಮೆಶ್ ಅಂತ ಹೇಳ್ತೀವಿ ನಾವು, ಆ ಮೆಶ್ಗಳನ್ನ ಅವುಗಳ ಮೇಲೆ ಸ್ವಲ್ಪ ಒಂದು 1/2 ಫೀಟ್ ಪ್ಯಾನಲ್ಗಳ ಮೇಲೆ ಪೂರಾ ಸ್ವಲ್ಪ ಗ್ಯಾಪ್ ಇಟ್ಟು ಕಟ್ಬಿಟ್ರೆ ಯಾರಾದ್ರೂ ಒಂದಿಷ್ಟು ಕಲ್ಲು ನೇರವಾಗಿ ಬಡಿಯುದಿಲ್ಲ, ಅದು ಬಡಿಯುದಿಲ್ಲ. ಆ ಮೆಶ್ ಇರೋದ್ರಿಂದ ಅದು ಏನಾಗುತ್ತೆ, ಸ್ಪ್ರಿಂಗ್ ಆಕ್ಷನ್ ಆಗಿ ಜಂಪ್ ಆಗಿ ಕಲ್ಲುಗಳು ಹೊರಗಡೆ ಬೀಳ್ತವೆ. ಸ್ವಲ್ಪ ಈ ತರ ಪ್ರೊಟೆಕ್ಷನ್ ಗ್ಯಾಜೆಟ್ ಒಂದ್ಸಲ ಮಾಡ್ಕೊಂಡ್ಬಿಟ್ರೆ ಸಾಕು. ಆ ಫಲಕಗಳು ಮಾತ್ರ ಕಂಪ್ನಿಯವರೇ ನಿಮಗೆ 10 ವರ್ಷ ವಾರಂಟಿ, ವಿದ್ಯುತ್ ಉತ್ಪಾದನಾ ವಾರಂಟಿ ಕಾರ್ಡ್ ಕೊಡ್ತಾರೆ. ಅವರೇ ನಿರ್ವಹಣೆ ಮಾಡ್ತಾರೆ, ಬಂದು ಏನಾದ್ರು ಹೆಚ್ಚು ಕಡಿಮೆ ಇದ್ರೆ ವರ್ಷ ಬಂದು ನಿರ್ವಹಣೆ ಮಾಡ್ತಿರ್ತಾರೆ. ನಾವು ಕೇಳಿದ್ರೆ AMC ಅಂತಾನು ಮಾಡ್ಕೊಡಕ್ ಇರ್ತದೆ, ಸ್ವಲ್ಪ ಎಕ್ಸ್ಟ್ರಾ ಖರ್ಚು ಕೊಟ್ರೆ ಅವ್ರ ಆನ್ಯುಲ್ ಮೇಂಟೆನೆನ್ಸ್ ಕಾಸ್ಟ್ ಅಂತ ಇರ್ತದೆ. ನಾವು ಈಗ ಯಾವ್ದೇ ಕಂಪ್ಯೂಟರ್ ಅವೆಲ್ಲ ಪರ್ಚೇಸ್ ಮಾಡ್ತೀವಲ್ಲ, ನಾವು ವರ್ಷಕ್ಕೆ ಆನ್ಯುಲ್ ಮೇಂಟೆನೆನ್ಸ್ ಅಂತ ಕೊಟ್ರೆ ಅದ ಏನೇ ಇರಲಿ ದುರಸ್ತಿ ಅವ್ರು ಬಂದು ಮಾಡಿಕೊಟ್ಟು ಹೋಗ್ತಾರೆ. ಆ ರೀತಿ ನಾವು ಆನ್ಯುಲ್ ಮೇಂಟೆನೆನ್ಸ್ ಕೊಡ್ಬೋದು, ಆದ್ರೆ ಅದರ ಅವಶ್ಯಕತೆ ಇಲ್ಲ. ಸ್ವಲ್ಪ ಏನೋ ಮೋಟರ್ ಕಡೆ ಸ್ವಲ್ಪ ವೈಂಡಿಂಗ್ ಏನಾದರೂ ಸುಡೋದು ಹಂಗೇನಾದ್ರೂ ಇದ್ರೆ ಅದ್ರ ಕಡೆ ಸ್ವಲ್ಪ ಮೇಂಟೆನೆನ್ಸ್ ಗಮನ ಹರಿಸಿದ್ರೆ ಸಾಕು. ಬಟ್ ಸೌರ ಫಲಕಗಳ ಕಡೆ ಆಲ್ಮೋಸ್ಟ್ ಆಲ್ ನಾವು 0 ಮೇಂಟೆನೆನ್ಸ್ ಅಂತ ಹೇಳ್ಬಹುದು. ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಒಂದು 7 ತಾಸಾದ್ರೂ ಪಂಪ್ಸೆಟ್ ಅನ್ನ ಆನ್ ಮಾಡಬಹುದು ಸೋಲಾರ್? 9-5 ಅಂತರೂ ಯಾವ್ದು ತೊಂದರೆ ಇಲ್ಲ. ಒಂದು 7-8 ತಾಸವರೆಗೂ ನಮ್ಮ ಭಾಗದಲ್ಲಿ ಅಂತರೂ ನೀವು ನೋಡ್ರಿ, ಅದು ಇತ್ತೀಚೆಗೆ ಈಗ ನೀವು ಬೇಸಿಗೆ ಕಾಲದಲ್ಲಿ ನೋಡಿದ್ರೆ 6 ಗಂಟೆ ಹೌದು, 6 ಗಂಟೆಗೆ ಬಿಸಿಲು ಸ್ಟಾರ್ಟ್ ಆಗ್ತದೆ, ಸಂಜೆ 6-7 ಇರ್ತದೆ. ಸರ್ವಸಾಧಾರಣ ನಾವು 8-10 ತಾಸು ಈ ಸೂರ್ಯನ ಏನು ಶಕ್ತಿ ಇದೆಯಲ್ಲ ಅದನ್ನ ನಾವು ಬಹಳ ಸದ್ಬಳಕೆ ಮಾಡ್ಕೋಬಹುದು. ಅದನ್ನು ನಾವು ಇನ್ನೊಂದೇನು ಹೇಳ್ತೀವಿ ಅಂದ್ರೆ, ಈ ಬೇಸಿಗೆ ಕಾಲದಲ್ಲೇ ನಮಗೆ ಈ ಯಾವ ಟ್ರಾನ್ಸ್ಪಿರೇಷನ್ ಅಂತ ಹೇಳ್ತೀವಿ, ಅಂದ್ರೆ ಗಿಡಗಳಿಂದ ಜಾಸ್ತಿ ನೀರು ಆವಿ ಆಗ್ತದೆ. ಜಾಸ್ತಿ ನೀರು ಕೇಳೋದು ಗಿಡಗಳು ನಮ್ಮ ಬೇಸಿಗೆ ಸಮಯದಲ್ಲಿ, ಅಂದ್ರೆ ಅರ್ಥ ಏನಂದ್ರೆ ಡಿಮ್ಯಾಂಡ್ ಸಪ್ಲೈ ಮ್ಯಾಚ್ ಆಗ್ತವೆ. ಸಪ್ಲೈ ಜಾಸ್ತಿ ಇದೆ, ಡಿಮ್ಯಾಂಡ್ ಜಾಸ್ತಿ ಬೇಕಾಗುತ್ತೆ ಗಿಡಗಳಿಗೆ ನೀರು. ಆ ನಿಟ್ಟಿನಲ್ಲಿ ಇದು ಸೂಕ್ತ. ನಮ್ಮ ಅದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಂಥ ಸೋಲಾರ್ ಪಂಪ್ಸೆಟ್ಗಳನ್ನು ಅಳವಡಿಸಿಕೊಳ್ಳೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಇದು ನೋಡ್ರಿ, ಸೋಲಾರ್ ಪಂಪ್ಸೆಟ್ದು ಒಂದು ವಿಚಾರ ಆದರೆ ಮತ್ತೊಂದು ಮುಖ್ಯವಾದಂಥದ್ದು ಯೋಜನೆ ಅಂತಂದರೆ ಸೋಲಾರ್ ಘರ್ ಅಂತೇಳಿ ಇತ್ತೀಚೆಗೆ ತಂದಿದ್ದಾರೆ, ಸೂರ್ಯಘರ್ ಯೋಜನೆ ಅಂತ. ಪಿ ಎಂ ಸೂರ್ಯಘರ್ ಯೋಜನೆ, ಇದ್ರ ಬಗ್ಗೆ ಏನಾದರೂ ಹೊಸದಾಗಿ ರೀಸೆಂಟ್ ಡೆವಲಪ್ಮೆಂಟ್ಸ್ ಏನಾದ್ರಾಗಿದೆ? ಹೌದು, ನಮ್ಮ ಗೌರವಾನ್ವಿತ ದೇಶದ ಪ್ರಧಾನಮಂತ್ರಿಗಳು ಇದನ್ನ PM ಸೂರ್ಯಘರ್ ಅಂದರೆ ಮುಫ್ತಿ ಬಿಜಲಿ ಯೋಜನಾ ಅಂತೇಳಿ, ಈ ಹೌಸ್ ಹೋಲ್ಡ್ ಡೊಮೆಸ್ಟಿಕ್ ಹೌಸ್ ಹೋಲ್ಡ್ ಮನೆಗಳಿಗೂ ಕೂಡ ಸ್ವಾವಲಂಬಿತರಾಗಬೇಕು, ನಿಮ್ಮ ವಿದ್ಯುತ್ತನ್ನು ನೀವೇ ಉತ್ಪಾದನೆ ಮಾಡಿಕೊಂಡು ನಿಮ್ಮ ಮನೆಗೆ ನೀವೇ ವಿದ್ಯುತ್ ಮಾಡಿಕೊಂಡು ನೀವು ಬಳಕೆ ಮಾಡ್ಕೋಬೇಕು. ರೂಫ್ ಟಾಪ್ ಮೇಲ್ಛಾವಣಿ ಅಂತ ಹೇಳ್ತೀವಿ, ರೂಫ್ ಟಾಪ್ ಸೋಲಾರ್ ಪವರ್ ಜನರೇಷನ್ ಅಂತೇಳಿ, ಮನೆ ಮೇಲ್ಛಾವಣಿ ಮೇಲೆ ನೀವು ಸೋಲಾರ್ ಫಲಕಗಳನ್ನು ಅಳವಡಿಸಿಕೊಂಡು ನೀವೇ ಸ್ವತಃ ವಿದ್ಯುತ್ ಉತ್ಪಾದನೆ ಮಾಡಿ ಮನೆ ಬಳಕೆಗೆ ಉಪಯೋಗ ಮಾಡ್ಕೊಳ್ಳೋದಲ್ದೇ ನೀವೇನಾದ್ರೂ ವಿದ್ಯುತ್ ಹೆಚ್ಚು ಉತ್ಪಾದನೆ ಮಾಡಿಕೊಂಡ್ರೆ ಅದನ್ನು ಗ್ರಿಡ್ಗೆ ಕನೆಕ್ಟ್ ಮಾಡಿಬಿಟ್ರೆ ನೀವು ಈವನ್ ಅದನ್ನು ಎಸ್ಕಾಮ್ಗಳಿಗೆ ಮಾರಾಟ ಮಾಡುವ ಒಂದು ಯೋಜನೆ ಕೂಡ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಹೋದ ವರ್ಷ 2024 ಫೆಬ್ರವರಿ 15 ಇದನ್ನ ಲಾಂಚ್ ಮಾಡಿದ್ರು. ಮೊನ್ನೆ ಏಪ್ರಿಲ್ 2024 ಇದು ಲಾಗೂ ಇದೆ. ಇದು ಈಗಲೂ ವೆಬ್ಸೈಟ್ನಲ್ಲಿ ನೀವು ಸೂರ್ಯಗರ ಅಂತ ಹೊಡೆದ್ರೆ ಬರ್ತದೆ. ಅದರಲ್ಲಿ 40% ಕಾಸ್ಟ್ ವರೆಗೆ ಸಬ್ಸಿಡಿ ಇದೆ. ನೀವು ಹಾಕೊಳ್ಳೋದು ಈಗ 1 ಲಕ್ಷ ಖರ್ಚಾಗ್ತದೆ, 40,000 ಸರ್ಕಾರ ಕೊಡ್ತದೆ. ಇದರಲ್ಲಿ 1 ಕೋಟಿ 2026 1 ಕೋಟಿ ಮನೆಗಳಿಗೆ ಈ ಸೂರ್ಯಗರ ಯೋಜನೆ ತಲುಪಿಸುವ ಉದ್ದೇಶ 1 ಕೋಟಿ ಕೇಂದ್ರ ಸರ್ಕಾರದ ಇದೆ. ಆ ನಿಟ್ಟಿನಲ್ಲಿ ಅದು ಏನ್ ಮಾಡ್ತಾರಂದ್ರೆ ಎವರೇಜ್ ನಿಮ್ದು ಏನು ಯುನಿಟ್, ನಾವು ಈಗ ಬಿಲ್ ಬರ್ತದೆ, ನಮ್ದು 100 ಯುನಿಟ್ ವಿದ್ಯುತ್ ಬಂದಿದ್ರಿ, 180 ಯುನಿಟ್, 300 ಯುನಿಟ್ ಅಂತ ಹೇಳ್ತೀವಿ ವಿದ್ಯುತ್ ಕನ್ಸಂಪ್ಷನ್ ಆದ್ಮೇಲೆ ಅದು ಯುನಿಟ್ ಅಂತ ಹೇಳ್ತೀವಿ. ಅಂದ್ರೆ 1 ಯುನಿಟ್ ಅಂದ್ರೆ 1 ಕಿಲೋವ್ಯಾಟ್ ಅವರ್ ಅಂದ್ರೆ 1 ಕಿಲೋವ್ಯಾಟ್ ಅನ್ನ 1 ತಾಸುವರೆಗೆ ನಾವು ಬಳಸಿದ್ರೆ ಅದು 1 ಕಿಲೋವ್ಯಾಟ್ ಅವರ್ ಅಂತೀವಿ. ಅದಕ್ಕೆ 1 ಯುನಿಟ್ ಅಂತ ನಾವು ಬಳಕೆಯಲ್ಲಿ ಹೇಳ್ತೀವಿ ರೂಢಿಯಲ್ಲಿ. ಆ ಬೇರೆ ಬೇರೆ ಬಳಕೆದಾರರು ಏನಿರ್ತಾರೆ ಅವರ ಇದ್ರ ಮೇಲೆ ಸಬ್ಸಿಡಿ ಇದೆ. ಈಗ ಎವರೇಜ್ 0 to 150 ಯುನಿಟ್ ಕನ್ಸಂಪ್ಷನ್ ಮಾಡೋಂಥ ಮನೆಗಳಿದ್ರೆ ಅವ್ರಿಗೆ 1 to 2 kilowatt ಸಫಿಷಿಯಂಟ್, ರೂಫ್ ಟಾಪ್ ಸೋಲಾರ್ ಕೆಪಾಸಿಟಿ ಹಾಕೋಬಹುದು. ಅದಕ್ಕೆ ಸಬ್ಸಿಡಿ 30,000 to 60,000 ಕೇಂದ್ರ ಸರ್ಕಾರ ಕೊಡ್ತದೆ. 150 to 300 ಯುನಿಟ್ ಏನಾದರೂ ವಿದ್ಯುತ್ ಉತ್ಪಾದನೆ ಮಾಡೋಂಥ ಗ್ರಾಹಕರಿದ್ರೆ ಅವ್ರಿಗೆ 2 to 3 kilowatt ವರೆಗೂ ಅವರು ರೂಫ್ ಟಾಪ್ ಪವರ್ ಪ್ಲಾಂಟ್ ಹಾಕಬಹುದು. ಅವ್ರಿಗೆ 60,000 to 78,000 ಸಬ್ಸಿಡಿ ಕೊಡ್ತದೆ. ಮತ್ತು 300 ಯುನಿಟ್ಗಳ ಮೇಲೆ ಬಳಸೋರಿದ್ರೆ ಅದು ಅಬೌ 3 kilowatt ಸೋಲಾರ್ ರೂಫ್ ಟಾಪ್ ಹಾಕೋಬಹುದು. ಬಟ್ 3 kilowatt ಅವರಿಗೆ ಮಾತ್ರ ಕೇಂದ್ರ ಸರ್ಕಾರ ಏನ್ ಮಾಡಿದೆ, ಒಂದು ಲಿಮಿಟ್ ಮಾಡಿದೆ. ಅಲ್ಲಿವರೆಗೆ 78,000 ಸಬ್ಸಿಡಿ ಕೊಡ್ತದೆ. ಅದ್ರ ಮೇಲೆ ಸಬ್ಸಿಡಿ ಹೆಚ್ಚು ಹಾಕೊಂತ ಹೋಗೋದಿಲ್ಲ. ನೀವು 5 kilowatt 10 kilowatt ಹಾಕೋಬಹುದು, ನಿಮ್ಮ ಮೇಲ್ಛಾವಣಿ ಏರಿಯಾ ನೋಡ್ಕೊಂಡು ಹಾಕೋಬಹುದು, ಅದನ್ನು ಮಾರಾಟ ಕೂಡ ಮಾಡಬಹುದು. ಬಟ್ ಸಬ್ಸಿಡಿ ಮಾತ್ರ ಲಿಮಿಟ್ ಇಟ್ಟಿದ್ದಾರೆ 78,000. ಯಾಕಂದ್ರೆ ಈಗ 5-10 kilowatt ಹಾಕೊಂತನ 200-300 ಯುನಿಟ್ ವಿದ್ಯುತ್ ಬಳಕೆ ಮಾಡ್ಕೊಂತಾನ ಅಂದ್ರೆ ಅವನು ಸ್ವಲ್ಪ ಶಕ್ತನಾಗಿರ್ತಾನೆ, ಆರ್ಥಿಕವಾಗಿ ಸಬಲವಾಗಿರ್ತ ಗ್ರಾಹಕ ಇರ್ತಾನೆ, ಅವನಿಗೇಕೆ ಸಬ್ಸಿಡಿ? ಸ್ವಲ್ಪ ಕಡಿಮೆ ಆರ್ಥಿಕ ಏನು ನಾವು ಪುವರ್ ಪೀಪಲ್ ಇರ್ತಾರಲ್ಲ, ಆರ್ಥಿಕವಾಗಿ ಹಿಂದುಳಿದವರು ಇರ್ತಾರಲ್ಲ, ಅಂತ ಗ್ರಾಹಕರಿಗೆ ಸ್ವಲ್ಪ ಜಾಸ್ತಿ ಸಬ್ಸಿಡಿ ಮುಟ್ಲಿ ಅಂತೇಳಿ 3 kilowatt ಅವರಿಗೆ ಒಂದು ಲಿಮಿಟ್ ಇಟ್ಟಿದ್ದಾರೆ ಮಾಡಿದ್ದಾರೆ. ಈಗ ಇಲ್ಲಿ PM ಸೂರ್ಯಘರ್ ಯೋಜನೆಯಲ್ಲಿ ಹಾಕಬೇಕಾಗಿದ್ರೆ ಇದೆಲ್ಲ ಆನ್ಲೈನ್ ಅಲ್ಲೇ ಹಾಕೋಬಹುದಾ, ಯಾರು ಇಷ್ಟಪಟ್ಟವರು ಎಲ್ಲ ಆನ್ಲೈನ್ ಅಲ್ಲೇ ಹಾಕೋಬೇಕು. ಅದು ಕೇಂದ್ರ ಸರ್ಕಾರದ ಸೂರ್ಯಘರ್ ಅಂತ ಹೊಡೆದ್ರೆ ಬರ್ತದೆ, ಅದರಲ್ಲಿ ಆನ್ಲೈನ್ ಅಲ್ಲಿ ಹೊಡಿಬೇಕು. ಅದಕ್ಕೆ ಬೇಕಾದಂತ ಇವನು ಮಾಹಿತಿ ಕೂಡ ಬೇರೆ ಬೇರೆ ಅದರಲ್ಲಿ ಸಿಗ್ತವೆ. ನೀವು ನಿಮ್ಮ ಆಧಾರ್ ಕಾರ್ಡ್ ಇರಬೇಕು, ಆಮೇಲೆ ಮನೆ ನಿಮ್ಮ ಹೆಸರು ಮೇಲೆ ಎಲೆಕ್ಟ್ರಿಸಿಟಿ ಬಿಲ್ ಬರ್ತಾ ಇರ್ಬೇಕು. ಯಾರು ಆಧಾರ್ ಕಾರ್ಡ್ ಇದೆಯಲ್ಲ ಅದಕ್ಕೆ ಲಿಂಕಿಂಗ್ ಮೀಟರ್ ಇರಬೇಕು, ಯಾರ ಹೆಸರು ಮೇಲೆ ಇರುತ್ತೆ ಅವ್ರ ಹೆಸರಿಗೆ ಎಲೆಕ್ಟ್ರಿಸಿಟಿ ಬಿಲ್ ಬರ್ತಾ ಇರಬೇಕು. ಅದನ್ನು ನಾವು ಒಂದ್ಸಲ ಅಪ್ಲೋಡ್ ಮಾಡಿದ ಮೇಲೆ ಆ ಜೆಸ್ಕಾಮ್ ಅಂದ್ರೆ ಆ ಮನೆಗಳು ಏನು ಬರ್ತಾವೆ ಎಸ್ಕಾಮ್ಗಳು ಅವ್ರಿಗೆ ಅದು ಹೋಗ್ತದೆ ಆ ಅಪ್ಲಿಕೇಶನ್. ಅದಾದ್ಮೇಲೆ ಇರ್ತಾ ಎಸ್ಕಾಮ್ ಅಧಿಕಾರಿಗಳು ಬಂದು ಅದನ್ನ ರಿಯಲಿ ಈ ಗ್ರಾಹಕ ಹೌದಾ, ಈ ಮನೆ ಹೌದಾ ಅಂತ ನೋಡಿಕೊಂಡು ಮೇಲ್ಗಡೆ ಹೋಗಿ ಮೇಲ್ಛಾವಣಿ ಏರಿಯಾ ಎಲ್ಲ ಚೆಕ್ ಮಾಡಿಕೊಂಡು ಸೂಕ್ತ ಇದೆಯಾ ಇಲ್ಲಿ ಸೋಲಾರ್ ರೂಫ್ ಟಾಪ್ ಪವರ್ ಪ್ಲಾಂಟ್ ಮೇಲ್ಛಾವಣಿ ವಿದ್ಯುತ್ ಉತ್ಪಾದನೆ ಹಾಕ್ಲಿಕ್ಕೆ ನೋಡಿಕೊಂಡು ಒಂದ್ಸಲ ಅವ್ರ ಕ್ರಾಸ್ ವೆರಿಫೈ ಮಾಡಿ ಅವರು ಅಪ್ರೂವ್ ಮಾಡಿ ಹೋದ್ಮೇಲೆ ನೀವೇನು ಮಾಡಬೇಕು, ನಿಮ್ಮ ವೆಂಡರ್ ಅದು ಆಲ್ರೆಡಿ ಈವನ್ ಕೇಂದ್ರ ಸರ್ಕಾರ ಅದು ವೆಂಡರ್ ಲಿಸ್ಟ್ ಅವರು ಅಥರೈಸ್ಡ್ ಕಂಪನಿಗಳಿದ್ದಾರೆ ಅಂದ್ರೆ ಅವರು ಜುನೈನ್ ಇರ್ತಾರೆ, ಅವ್ರ ಕ್ವಾಲಿಟಿ ಗುಣಮಟ್ಟದ ಹಾಕ್ತಾರೆ ಸೋಲಾರ್ ಪ್ಯಾನಲ್ಗಳು ಅಂತೇಳಿ ಅಂತ ಇವರು ವೆಂಡರ್ ಲಿಸ್ಟ್ ಕೂಡ ಅದರಲ್ಲಿದೆ. ನೀವು ಅವರನ್ನ ಯಾವ್ದು ಬೇಕಾದ್ರೂ ಒಬ್ಬರನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ಮುಖಾಂತರ ನೀವು ಇನ್ಸ್ಟಾಲ್ ಮಾಡ್ಕೋಬಹುದು. ಇನ್ಸ್ಟಾಲ್ ಮಾಡಿಕೊಂಡು ತದನಂತರ ಮೊದಲೇ ಫುಲ್ ಪೇಮೆಂಟ್ ಮಾಡಬೇಕು. ನೀವು ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಅದನ್ನ ನೀವು ಮತ್ತೆ ಜೆಸ್ಕಾಮ್ಗೆ ಪ್ರೊಡ್ಯೂಸ್ ಮಾಡಿದ್ರೆ ಅವರು ವೆರಿಫಿಕೇಶನ್ ಮಾಡಿ 30 ದಿನದೊಳಗಡೆ ಈ ಏನ್ ಬೇರೆ ಬೇರೆ ಸ್ಲ್ಯಾಬ್ಗಳನ್ನ ಹೇಳಿದ್ದಲ್ಲ ಆ ಸಬ್ಸಿಡಿಯನ್ನ ನಿಮ್ಮ ಅಕೌಂಟ್ಗೆ ಹಾಕ್ತಾರೆ. ಅವಾಗ ನೀವೇನ್ ಮಾಡ್ಕೊ, ಈ ಒಂದು ಅಕೌಂಟ್ ಡೀಟೇಲ್ಸ್ ಆನ್ಲೈನ್ ಸಬ್ಮಿಟ್ ಮಾಡೋಕ್ಕಾರೆ ನಿಮ್ಮ ಅಕೌಂಟ್ ಡೀಟೇಲ್ಸ್ ನಿಮ್ಮ ಹೆಸರು ಮೇಲಿರೋ ಬ್ಯಾಂಕ್ ಖಾತೆ ಏನಿರ್ತಲ್ಲ ಅದನ್ನು ಕೂಡ ಅಪ್ಲೋಡ್ ಮಾಡಿರ್ಬೇಕು. ನಿಮ್ದೆಲ್ಲ ಇದೆಲ್ಲ ಇನ್ಸ್ಟಾಲ್ ಮಾಡಿ 1 ತಿಂಗಳದ ನಂತರ ನೀವು ಪ್ರೊಡ್ಯೂಸ್ ಮಾಡಿದ್ಮೇಲೆ ನಿಮ್ದು ಇನ್ವಾಯ್ಸ್ ಕಂಪನಿದೆಲ್ಲ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಿದ ನಂತರ ನಿಮಗೆ ಅದು ಎಷ್ಟು ಸಬ್ಸಿಡಿ ನಿಮಗೆ ಅರ್ಹತೆ ಇದೆಯೋ ಅದನ್ನು ನಿಮಗೆ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗ್ತದೆ. ಇಲ್ಲಿ ಹೆಚ್ಚಿನ ಒಂದು ವಿದ್ಯುತ್ ಉತ್ಪಾದನೆ, ಸೋಲಾರ್ ವಿದ್ಯುತ್ ಉತ್ಪಾದನೆ ಆದರೆ ಅದನ್ನ ಗ್ರಿಡ್ಗೆ ಕೊಡಬಹುದಾ, ಮಾರಾಟ ಮಾಡಿದ್ರೆ ಹೇಗೆ ತಗೋತಾರೆ? ಈಗ ನೀವು ಇದರಲ್ಲಿ ಎರಡಿದವೆ, ನೀವು ವಿತೌಟ್ ಸಬ್ಸಿಡಿ ಅಂದ್ರೆ ಸಬ್ಸಿಡಿ ಬೇಕಾಗಿಲ್ಲ, ನಾನೇ ಬರೆಸ್ಕೊಂತೀನಿ, ಬರೆಸ್ಕೊಂಡು ನಾನು ಮೇಲ್ಛಾವಣಿ ಹಾಕೊಂತೀನಿ ಅಂದ್ರೆ ನಿನಗೆ ಅಲ್ಲಿ ಒಂದಿಷ್ಟು ಒಂದು ಸಬ್ಸಿಡಿ ತೆಗೆದುಕೊಳ್ಳಾರ್ದಲ್ಲಿ ನಿಮಗೆ ರೇಟ್ ಏನ್ ಮಾಡ್ತಾರೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಒಂದು ನೀವೇನು ಒಂದು ಒಂದು 50-100 ಯೂನಿಟ್ ಎಕ್ಸಸ್ ಪ್ರೊಡ್ಯೂಸ್ ಮಾಡಿದ್ರಿ ನಿಮ್ಮ ಮನೆಗೆ ಬಳಕೆಗೆ ನೆಟ್ ಮೀಟ್ರಿಂಗ್ ಅಂತ ಹಾಕ್ತಾರೆ. ಒಂದ್ಸಲ ನೀವು ಸೋಲಾರ್ ರೂಫ್ ಟಾಪ್ ಪವರ್ ಪ್ಲಾಂಟ್ ಹಾಕೊಂಡ್ಮೇಲೆ ನೆಟ್ ಮೀಟ್ರಿಂಗ್ ಅಂತ ಕೂಡಿಸ್ತಾರೆ. ನೆಟ್ ಮೀಟ್ರಿಂಗ್ ಅಂದ್ರೆ ಅರ್ಥ ಅದು ಗ್ರಿಡ್ಗೆ ಕನೆಕ್ಟ್ ಆಗಿಬಿಡುತ್ತೆ. ಆಕ್ಚುಲಿ ನೀವು ಪ್ರೊಡ್ಯೂಸ್ ಮಾಡಿದ್ದು ಗ್ರಿಡ್ಲಿಂದನೂ ಹೋಗ್ತಾ ಇರುತ್ತೆ, ನೀವು ಪ್ರೊಡಕ್ಷನ್ ಮಾಡಿ ಗ್ರಿಡ್ಗೆ ಹೋಗ್ತಿರುತ್ತೆ. ಅದನ್ನೇನ್ ಮಾಡ್ತಾರೆ, ನೀವು ಎಷ್ಟು ಉತ್ಪಾದನೆ ಮಾಡಿದ್ರಿ ಅದರಲ್ಲಿ ಮನೆಗೆ ನೀವು ಎಷ್ಟು ಬಳಕೆ ಮಾಡ್ಕೊಂಡ್ರಿ. ಈಗ ಸಪೋಸ್ ನೀವು ಉತ್ಪಾದನೆ ಮಾಡಿದ್ರೆ 280 ಯೂನಿಟ್, ಅದರಲ್ಲಿ ಒಂದು 250 ಯೂನಿಟ್ ನೀವು ಮನೆಗೆ ನಿಮ್ಮ ಮನೆಗೆ ಬಳಕೆ ಮಾಡ್ಕೊಂಡ್ರಿ, ಅದೆಲ್ಲ ರೆಕಾರ್ಡೆಡ್ ಇರ್ತದೆ. ಉತ್ಪಾದನೆ ಎಷ್ಟು ಮಾಡಿದ್ರಿ, ನಿಮ್ಮ ಮನೆಗೆ ಎಷ್ಟು ಬಳಕೆ ಮಾಡ್ಕೊಂಡ್ರಿ ಸ್ವಂತ, ಇನ್ನು ಡಿಫರೆನ್ಸ್ ಏನು 30 ಯೂನಿಟ್ ಇರ್ತಲ್ಲ ಅದು ಗ್ರಿಡ್ಗೆ ಹೋಯ್ತು, ನೀವು ಸರ್ಕಾರಕ್ಕೆ ಕೊಟ್ರಿ, ಗ್ರಿಡ್ಗೆ ಎಲೆಕ್ಟ್ರಿಸಿಟಿ ಗ್ರಿಡ್ಗೆ ಕೊಟ್ರಿ. ಆ 30 ಯೂನಿಟ್ ಡಿಫರೆನ್ಸ್ಗೆ ನಿಮಗೆ ಜೆಸ್ಕಾಮ್ಗಳಿಂದ ನಿಮಗೇ ವಿದ್ಯುತ್ ಉತ್ಪಾದನಾ ಕಂಪನಿಯಿಂದ ಯಾವ ಕೊಟ್ಟಿರ್ತೀವಿ ಅವ್ರು ಕೊಡ್ತಾರೆ, ಅದು ನಿಮ್ಗೆ ನೇರವಾಗಿ ಖಾತೆಗೆ ಜಮಾ ಆಗ್ತದೆ. ಅದು ಅವ್ರದ್ದು ರೇಟು ಹೇಗಿದೆ, ಬೇರೆ ಮಾಡ್ತಾರೆ ಬೇರೆ. ಈಗ ನೀವು ಸಬ್ಸಿಡಿ ತಗೊಂಡಿದ್ರಿ ಅಂದ್ರೆ ನೀವು ಸರ್ಕಾರದ ಸೌಲಭ್ಯ ಪಡ್ಕೊಂಡ್ರಿ, ನೀವು ವಿದ್ಯುತ್ ಉತ್ಪಾದನೆ ಮಾಡ್ತೀರಿ ಅಂದ್ರೆ ಅವರು ಕಡಿಮೆ ಕೊಡ್ತಾರೆ, 2.60 ರೂಪಾಯಿ ತನ ಇದೆ ಅಷ್ಟಕ್ಕೆ ಖರೀದಿ ಮಾಡ್ತಾರೆ ಒಂದು ಯೂನಿಟ್ಗೆ. ನೀವು ನಾನು ಸಬ್ಸಿಡಿ ಇಲ್ದೇನೆ ನಾನು ವಿದ್ಯುತ್ ಉತ್ಪಾದನೆ ಮಾಡ್ತೀನಿ ಸರ್, ನಿಮಗೆ ನಾನು ಬಳಕೆ ಮಾಡ್ಕೊಂಡು ಹೆಚ್ಚಿದ್ದು ನಿಮ್ಗೆ ಕೊಡ್ತೀನಿ ಅಂದ್ರೆ ಅದು 4 ರೂಪಾಯಿ ಚಿಲ್ಲರೆ ಇದೆ, ಅಷ್ಟಕ್ಕಂತೂ ಖರೀದಿ ಮಾಡ್ತಾರೆ. ಯಾಕಂದ್ರೆ ನೀವು ಸಬ್ಸಿಡಿ ತೆಗೆದುಕೊಳ್ಳಲಾರ್ದೆ ಸರ್ಕಾರದ ಯಾವುದೇ ಸೌಲಭ್ಯ ಇರಲಾರ್ದೇ ನೀವು ಸ್ವಾವಲಂಬಿಯಾಗಿ ನೀವು ವಿದ್ಯುತ್ ಉತ್ಪಾದನೆ ಮಾಡಿಕೊಡ್ತೀರಿ ಅನ್ನೋ ಸಲುವಾಗಿ ಅಂಥವ್ರಿಗೆ ಸ್ವಲ್ಪ ಜಾಸ್ತಿ ಯೂನಿಟ್ ರೇಟ್ ಕೊಡ್ತದೆ. ಹೇಗೆ ಈ ಒಂದು PM ಸೂರ್ಯಘರ್ ಯೋಜನೆಗೆ ಹೇಗೆ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆಲ್ಲ? ಪ್ರತಿಕ್ರಿಯೆ ಬರ್ತಾ ಇದೆ ಸರ್, ಇತ್ತೀಚೆಗೆ ಸಾಕಷ್ಟು ಜನ ಈ ಶಕ್ತಿಯ ಏನು ಮೂಲ ಕಡಿಮೆ ಆಗ್ತಾ ಇದೆ, ಬಳಕೆ ಜಾಸ್ತಿ ಆಗ್ತಾ ಇದೆ, ಸಿಗ್ತಾ ಇಲ್ಲ ಶಕ್ತಿ ಮೂಲಗಳು. ಆ ನಿಟ್ಟಿನಲ್ಲಿ ಸ್ವಲ್ಪ ರೈತರು ಕೂಡ ಬಹಳ ಜಾಗೃತರ ಆಗಿದ್ದಾರೆ, ಸಾಕಷ್ಟು ಅಪ್ಲಿಕೇಶನ್ಸ್ ಕೂಡ ನಮ್ಮ ಕ್ರೆಡಿಲ್ ಸಂಸ್ಥೆಗೆ ಸಬ್ಮಿಟ್ ಮಾಡಿದ್ರೆ ಅಂತ ನಾನು ಕೇಳ್ಕೊಂಬಂದಿನಿ. ಸರಿ, ಸುಮಾರು ಒಂದು 10,000 ಶಕ್ತಿ ಪಂಪ್ ಸೆಟ್ಗಳಿಗೆ ಅಪ್ಲಿಕೇಶನ್ ರೈತರು ಹಾಕಿದ್ದಾರೆ. ಈಗ ಅದನ್ನ ಸರ್ಕಾರ ಸ್ಕ್ರೂಟಿನಿ ಮಾಡುವ ಹಂತದಲ್ಲಿದೆ. ಮುಂದೆ ಈ ನಮ್ಮ ಆರ್ಥಿಕ ವರ್ಷದಲ್ಲಿ ಮುಂದೆ ಏಪ್ರಿಲ್ ಆದ ನಂತರ ಸರ್ಕಾರ ಎಲ್ಲ ಸ್ಕ್ರೂಟಿನಿ ಮಾಡಿ ಅರ್ಹ ರೈತ ಫಲಾನುಭವಿಗಳಿಗೆ ಸೌರಶಕ್ತಿ ಪಂಪ್ ಸೆಟ್ಗಳನ್ನು ಅಳವಡಿಸಿಕೊಳ್ಳುವ ಯೋಜನೆ ಇದೆ, ಮುಂದೆ ಅದು ಆಗುತ್ತೆ. ಅದರ ಜೊತೆ ಜೊತೆಗೆ ಈ PM ಸೂರ್ಯಘರ ಯೋಜನೆ ಅಂತ ಏನಿದೆ, ನೇರವಾಗಿ ಕೇಂದ್ರ ಸರ್ಕಾರದ ಯೋಜನೆ, ಅದರಲ್ಲಿ ಕೂಡ ಗ್ರಾಹಕರು ಮನೆಗಳಿಗೆ ಮೇಲ್ಛಾವಣಿ ಮೇಲೆ ಅಳವಡಿಸಿಕೊಳ್ಳುವ ಇದರಲ್ಲಿ ಸಾಕಷ್ಟು ನನಗೂ ಕೂಡ ಕೇಳ್ತಾ ಇರ್ತಾರೆ, ತಾಂತ್ರಿಕ ಮಾಹಿತಿ ಕೊಡ್ತಾ ಇರ್ತೀನಿ. ನಾನು ಈ ವರ್ಷದಲ್ಲಿ ಸೂರ್ಯಘರ ಯೋಜನೆಗೆ ಅಪ್ಲೈ ಮಾಡಿದ್ದೀನಿ. ಈ ಆರ್ಥಿಕ ವರ್ಷದಲ್ಲಿ ನನ್ನ ಮನೆಗೆ ಸೂರ್ಯಘರ ಯೋಜನೆ ಅಡಿಯಲ್ಲಿ ಒಂದು 3 ಕಿಲೋವ್ಯಾಟ್ ಅಥವಾ 5 ಕಿಲೋವ್ಯಾಟ್ ಮೇಲ್ಛಾವಣಿ ಸೌರಶಕ್ತಿ ವಿದ್ಯುತ್ ಉತ್ಪಾದನೆ ಹಾಕೊಳ್ಳೋ ಯೋಜನೆ ಮಾಡಿದ್ದೀನಿ. ಮೇಲ್ಛಾವಣಿ ಇದನ್ನ ಹಾಕೊಳ್ಳೋದ್ರಿಂದ ಮೇಲ್ಛಾವಣಿನೂ ಪ್ರೊಟೆಕ್ಟ್ ಆಗತ್ತೆ ಅದಕ್ಕೆ. ಒಂದು ಏನಂದ್ರೆ ಮೇಲ್ಛಾವಣಿ ಪ್ರೊಟೆಕ್ಟ್ ಆಗ್ತದೆ. ಇದು ಇನ್ನೊಂದು ಏನೇಳಿ ಬಂದ್ರೆ ಇದೊಂದ್ಕರ ಪ್ರೈಡ್ ಅನ್ಕೋಬಹುದು, ನಾವೊಂದು ಹೆಮ್ಮೆ ಗರ್ವ ಪಡುವಂತ ವಿಷಯ ಏನಂದ್ರೆ ನನ್ನ ಮನೆ ಮೇಲೆ ನಾನು ಸೌರ ಫಲಕಗಳನ್ನು ಅಳವಡಿಸಿಕೊಂಡಿದ್ದೀನಿ, ನಾನು ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ದೀನಿ ಅಂತೇಳಿ ಪ್ರಜೆಗೆ, ನಮ್ಮ ಭಾರತೀಯ ಪ್ರಜೆಗೆ ನಾವು ಒಬ್ಬ ಹೆಮ್ಮೆಲಿಂದ ಹೇಳ್ಬೋದು, ನಾನು ವಿದ್ಯುತ್ ಸ್ವಾವಲಂಬಿ ಆಗಿದ್ದೀನಿ, ನಾನು ವಿದ್ಯುತ್ ಉತ್ಪಾದನೆ ಮಾಡ್ಕೊಂಡು ನಾನು ಬಳಕೆ ಮಾಡ್ಕೊಡೋದು ಅಲ್ಲದೆ ನಾನು ಎಸ್ಕಾಮ್ಗಳಿಗೆ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡಿದ್ದೀನಿ, ನಾನು ಮಾರಾಟ ಮಾಡ್ತೀನಿ ಅನ್ನೋ ಒಂದು ಹೆಮ್ಮೆ ಪ್ರೈಡ್ಲಿಂದ ಗರ್ವದಿಂದ ಹೇಳ್ಕೋಬಹುದು, ಅದು ಒಂದು ಪ್ರೈಡ್ ಅಂತ ಹೇಳ್ತಾ ಇದ್ದೀನಿ. ಈಗ ವಿದ್ಯುತ್ ಉತ್ಪಾದನೆ ಆಗತ್ತೆ, ಸೋಲಾರ್ ವಿದ್ಯುತ್ ಉತ್ಪಾದನೆ ಆಗಿ ಅದನ್ನ ಬ್ಯಾಟ್ರಿಗಳಲ್ಲಿ ಅದನ್ನ ಸ್ಟೋರ್ ಮಾಡಿ ಇಡ್ಲಿಕ್ಕೆ ಸಾಧ್ಯತೆ ಇದೆ, ಹೇಗೆ ಶೇಖರಣೆ ಮಾಡಬಹುದು? ಈಗ ಆಕ್ಚುಲಿ ಏನಾಗ್ತದೆ ಅಂದ್ರೆ, ನೀವು ಈ ಮೊದಲು ಇತ್ತು ಸೂರ್ಯಘರ ಯೋಜನೆಗಿಂತ ಮುಂಚೆ ಕೆಲವೊಬ್ರು ಹಾಕೊಂಡಿದ್ದಾರೆ ಮನೆಗಳಲ್ಲಿ, ಅಲ್ಲಿ ಸೂರ್ಯನ ಶಕ್ತಿ ಏನಿಂದ ವಿದ್ಯುತ್ ಉತ್ಪಾದನೆ ಏನಾಗ್ತಾ ಇತ್ತು, ಈ UPS ಇನ್ವರ್ಟರ್ಸ್ ನಲ್ಲಿ ಬ್ಯಾಟರಿಗಳೆಲ್ಲ ಶೇಖರಣೆ ಮಾಡಿಕೊಂಡು ರಾತ್ರಿ ಅದನ್ನ ಉಪಯೋಗ ಮಾಡ್ಕೊಳ್ತಿದ್ರು. ಬಟ್ ಒಂದು ಈ ಯೋಜನೆಗೆ ಹೋದ್ರೆ ಒಂದು ಅನುಕೂಲ ಏನಂದ್ರೆ, ಈ ಬ್ಯಾಟರಿ ಎಲ್ಲ ನಾವು ಅವಾಯ್ಡ್ ಮಾಡಿಬಿಡ್ಬೋದು, ಯಾಕಂದ್ರೆ ವಿದ್ಯುತ್ ಉತ್ಪಾದನೆ ಮಾಡಿದ್ದನ್ನ ನೇರವಾಗಿ ನಾವೇನ್ ಮಾಡ್ತೀವಿ, ಗ್ರಿಡ್ಗೆ ಹೋಗ್ಬಿಡ್ತದೆ, ಗ್ರಿಡ್ಡಿಂದ ನಮಗೆ ನೆಟ್ ಮೀಟ್ರಿಂಗ್, ಆ ಗ್ರಿಡ್ಲಿಂದ ಮತ್ತೆ ನಮಗೆ ವಾಪಸ್ ಬರ್ತದೆ. ನಾವು ವಿದ್ಯುತ್ ಉತ್ಪಾದನೆ ಎಷ್ಟು ಮಾಡಿ ಅವ್ರಿಗೆ ಕೊಟ್ಟಿದ್ವಿ ಅದರಲ್ಲಿ ಎಷ್ಟು ಬಳಕೆ ಮಾಡ್ಕೊಂಡ್ವಿ, ಹೆಚ್ಚು ಆಗಿದ್ರೆ ನಿಮಗೆ ದುಡ್ಡು ಬರ್ತದೆ, ನೀವು ಹೆಚ್ಚು ಉತ್ಪಾದನೆ ಮಾಡಿಕೊಟ್ಟಿದ್ರೆ. ನೀವು ಉತ್ಪಾದನೆ ಮಾಡಿದ್ದು ಕಡಿಮೆ, ಗ್ರಿಡ್ಲಿಂದ ಬಳಕೆ ಮಾಡಕ್ ಜಾಸ್ತಿ ಅಂದ್ರೆ ಆ ಡಿಫ್ರೆನ್ಸ್ ಅಮೌಂಟ್ ನೀವು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಸ್ವಲ್ಪ ಗ್ರಿಡ್ ಕನೆಕ್ಟೆಡ್ ಹೋಗೋದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಏನು ಹೇಳ್ತೀರಿ ಸರ್ ಕೊನೆಯದಾಗಿ ನಮ್ಮ ರೈತರಿಗೆ ಈ ಒಂದು, ಯಾಕಂದರೆ ಈ ಭಾಗದಲ್ಲಿ ಸಾಕಷ್ಟು ಸೌರಶಕ್ತಿ ಇದೆ, ಇದರ ಬಳಕೆ ಸದ್ಬಳಕೆ ಆಗಬೇಕು, ಹೆಚ್ಚೆಚ್ಚಾಗಿ ಬಳಕೆ ಆಗಬೇಕು. ಡೀಸೆಲ್ ಪಂಪ್ ಸೆಟ್ಗಳು ಹಾಕೋತಾರೆ, ಡೀಸೆಲ್ ಎಂಜಿನ್ಗಳನ್ನ ಹಾಕಿ ನೀರು ಎತ್ತಿರ್ತಾರೆ, ಇದರಿಂದ ಯಾವ ರೀತಿ ಕೆಟ್ಟ ಪರಿಣಾಮಗಳು ಆಗ್ತಾ ಇರ್ತವೆ. ಆಮೇಲೆ ವಿದ್ಯುತ್ ಶಾಕ್ ಹೊಡೆದು ಅಲ್ಲಿ ಎಲ್ಲೋ ಡಿಸ್ಕನೆಕ್ಟ್ ಆಯಿತು, ಗಾಳಿ ಮಳೆ ಬಂತು, ಕಂಬ ಬಿತ್ತು ಅಂತಕ್ಕಂಥ ಸಮಸ್ಯೆಗಳು ಬರ್ತವೆ. ಇಲ್ಲಿ ಸಾಕಷ್ಟು ಒಂದು ಉಪಯೋಗಗಳಿದ್ದಾವೆ ಸೋಲಾರ್ ಫಲಕಗಳನ್ನ ಹಾಕೊಳ್ಳೋದ್ರಿಂದ. ಏನು ಹೇಳ್ತೀರಿ ರೈತರಿಗೆಲ್ಲ? ಹೌದು, ಈಗ ನೋಡ್ರಿ ನೀವು ಅದೊಂದು ಹೇಳಿದ್ರಿ, ಡೀಸೆಲ್ ಇಂಜಿನ್ ಕೆಲವೊಬ್ರು ಈಗ ರಿಮೋಟ್ ಏರಿಯಾ ಇರೋದಂತ ಡೀಸೆಲ್ ಇಂಜಿನ್ ಹಾಕ್ತಿರ್ತಾರೆ, ಡೀಸೆಲ್ ಇಂಜಿನ್ ಹಾಕ್ತಿರ್ತಾರೆ. ಅದಕ್ಕೇನಾಗಬೇಕಾಗತ್ತೆ, ನೀವು ಯಾವಾಗ ಯಾವಾಗ ನೀವು ನೀರಾವರಿಗೆ ಪಂಪ್ ಸೆಟ್ ಯೂಸ್ ಮಾಡ್ತೀರಿ ಆ ಸಮಯದಲ್ಲಿ ನೀವು ಇಂಧನ ಉಪಯೋಗ ಮಾಡಲೇಬೇಕಾಗ್ತದೆ, ಡೀಸೆಲ್ ಅದಕ್ಕೆ ಮೂಲ ಇಂಧನ ಬೇಕಾಗ್ತದೆ. ಆ ಡೀಸೆಲ್ ಬಳಕೆ ಮಾಡೋದಕ್ಕೆ ಖರ್ಚು, ಯಾಕಂದ್ರೆ ಈಗ ನೋಡಿದ್ರಿ ನೀವು ಇಂಧನ ಮೂಲಗಳ ಪೆಟ್ರೋಲ್ ಡೀಸೆಲ್ ಬಿಲ್ ಏರ್ತಾ ಇದೆ, ಅದು ಏರ್ತಾ ಹೋಗುತ್ತೆ, ಕಡಿಮೆ ಅಂತ ಆಗೋದಿಲ್ಲ. ಮತ್ತು ಅವುಗಳನ್ನು ನಾವು ಬಳಕೆ ಹೆಚ್ಚೆಚ್ಚು ಮಾಡೋದ್ರಿಂದ ನಾವೇನು ಮಾಡ್ತೀವಿ, ಆ ಡೀಸೆಲ್ ಇಂಜಿನ್ನು ಹೊರಸೂಸುವ ಅನಿಲಗಳು ಅವು ನಾವು ಜಾಗತಿಕ ತಾಪಮಾನ ಹೆಚ್ಚಾಗ್ತದೆ, ನಮ್ಮ ವಾತಾವರಣ ಕಲುಷಿತ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಡೀಸೆಲ್ ಇಂಜಿನ್ಗಳ ಬಳಕೆಗಳ ಕಡಿಮೆ ಮಾಡಿದಂಗಾಗುತ್ತೆ, ಸೌರಚಾಲಕ ಫಲಕಗಳನ್ನು ಅಳವಡಿಸಿಕೊಳ್ಳೋದು ಸೂಕ್ತ. ಮತ್ತು ಈ ನಿಟ್ಟಿನಲ್ಲಿ ನಾನು ಒಂದು ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೀನಿ, ಯಾರ್ಯಾರು ರೈತ ಬಾಂಧವರು ಏನು ಅಪ್ಲಿಕೇಶನ್ ಹಾಕಿದ್ದಾರೆ, ಸಾಕಷ್ಟು ಅರ್ಜಿಗಳನ್ನು ಈಗಾಗಲೇ ಕ್ರೆಡಿಲ್ ವೆಬ್ಸೈಟ್ನಲ್ಲಿ, ಹೋದ ವರ್ಷ ಏನು ವೆಬ್ಸೈಟಲ್ಲಿ ಬಿಟ್ಟಿದ್ರು ಸರ್ಕಾರ, ಅದಕ್ಕೆ ಅಪ್ಲಿಕೇಶನ್ ಹಾಕಿದ್ದಾರೆ. ಅವ್ರು ರೈತ ಬಾಂಧವರು ಇದಕ್ಕೋಸ್ಕರ ಅವರು ಕಾಯ್ತಾ ಇದ್ದಾರೆ, ಸರ್ಕಾರ ಸೂಕ್ತವೇ ಇದ್ರ ಬಗ್ಗೆ ಸ್ವಲ್ಪ ನಿರ್ಧಾರ ಮಾಡಿ ಅರ್ಹ ಫಲಾನುಭವಿ ರೈತರಿಗೆ ಈ ಸೋಲಾರ್ ಪಂಪ್ ಸೆಟ್ಗಳನ್ನ ಅಳವಡಿಸಿಕೊಳ್ಳಲಿಕ್ಕೆ ಅನುಕೂಲ ಮಾಡಿಕೊಳ್ಳಿ. ನಾನು ಸರ್ಕಾರಕ್ಕೆ ಮತ್ತೊಮ್ಮೆ ನಾನು ಮನವಿ ಪೂರ್ವಕವಾಗಿ ಒತ್ತಾಯ ಮಾಡ್ಕೊಳ್ತಾ ಇದ್ದೀನಿ. ಒಳ್ಳೆಯದು ಡಾಕ್ಟರ್ ವಿಜಯಕುಮಾರ್ ಪಲ್ಲೆದವರೇ, ಇದುವರೆಗೂ ಸೋಲಾರ್ ಪಂಪ್ ಸೆಟ್ಗಳು ಯಾವ ರೀತಿ ಕೆಲಸ ಮಾಡ್ತವೆ, ಅದರ ಉಪಯೋಗಗಳು ಹೇಗೆ, ಜೊತೆಗೆ PM ಸೂರ್ಯಘರ್ ಯೋಜನೆಯ ಲಾಭಗಳು ಯಾವ ರೀತಿ, ಅದನ್ನು ಅಪ್ಲಿಕೇಶನ್ ಹಾಕಬೇಕು, ಅದರಿಂದ ಏನು ಪ್ರಯೋಜನಗಳಿದಾವೆ ಅಂತಕ್ಕಂಥ ವಿಚಾರವನ್ನು ಹೇಳಿದರೆ ನಮ್ಮ ರೈತ ಬಾಂಧವರು ಇದು, ಯಾಕಂದರೆ ನಮಗೆ ನಿಸರ್ಗದಲ್ಲಿ ಹೇರಳವಾಗಿ ಸಿಗ್ತಕ್ಕಂಥ ಶಕ್ತಿ ಅಂದರೆ ಸೌರಶಕ್ತಿ, ಇದನ್ನು ಸದ್ಬಳಕೆ ಮಾಡ್ಕೊಂಡ್ಬಿಟ್ಟು ತಮ್ಮ ಮನೆಗೆ ವಿದ್ಯುತ್ ಉತ್ಪಾದನೆಯನ್ನು ಮಾಡ್ಕೋಬಹುದು, ಪಂಪ್ ಸೆಟ್ಗಳಿಗೆ ವಿದ್ಯುತ್ ಉತ್ಪಾದನೆ ಮಾಡಿ ಪಂಪ್ ಸೆಟ್ಟನ್ನು ಬಳಸ್ಬೋದು. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಪರಿಸರವನ್ನು ಶುದ್ಧವಾಗಿಡಬೇಕಾಗಿತ್ತು, ನಾವು ಆರ್ಥಿಕವಾಗಿ ಸಬಲರಾಗಬೇಕಿತ್ತಂದರೆ ಇಂಥ ಒಂದು ನೈಸರ್ಗಿಕ ಸಂಪನ್ಮೂಲಗಳ ಸದುಪಯೋಗವನ್ನು ಪಡ್ಕೊಳ್ಳಿಕ್ಕೆ ರೈತರು ಮುಂದೆ ಬರಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರು ವಿಚಾರವನ್ನು ಮಾಡಲಿ ಅಂತೇಳೋಣ. ಮಾಹಿತಿ ಹಂಚಿಕೊಂಡೋದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ಒಂದು ನಿಮ್ಮ ಫೋನ್ ಸಂಖ್ಯೆನ ಒಮ್ಮೆ ಹೇಳಿಬಿಡಿ, ಹೆಚ್ಚಿನ ಮಾಹಿತಿ ರೈತರು ತಗೋಬೇಕಾಗಿತ್ತು ಸೋಲಾರ್ ಪಂಪ್ ಸೆಟ್ಗಳ ಬಗ್ಗೆ ಮತ್ತು ಸೋಲಾರ್ ಒಂದು ವಿದ್ಯುತ್ ಉತ್ಪಾದನೆ ಬಗ್ಗೆ ಅಂತ ನಿಮ್ಮ ಫೋನ್ ಸಂಖ್ಯೆನ ಹೇಳಿ. ಧನ್ಯವಾದ ಸರ್. ನಮ್ಮ ರೈತ ಬಾಂಧವರು ಅಥವಾ ಯಾರೇ ಗ್ರಾಹಕರು ಇದ್ರ ಬಗ್ಗೆ ಏನಾದರೂ ತಾಂತ್ರಿಕ ಮಾಹಿತಿ ಬೇಕಾದರೆ ವಿಜಯಕುಮಾರ್ ಪಲ್ಲೇದ್ ಪ್ರಾಧ್ಯಾಪಕರು ಕೃಷಿ ಇಂಜಿನಿಯರಿಂಗ್ ಮಹಾವಿದ್ಯಾಲಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ನನ್ನನ್ನು ಸಂಪರ್ಕಿಸ್ಬೋದು. ನನ್ನ ದೂರವಾಣಿ ಸಂಖ್ಯೆಯನ್ನು ತಾವು ಬರೆದಿಟ್ಕೊಳ್ರಿ, 9844544407 9844544007. ಒಳ್ಳೆ ಸರ್, ಧನ್ಯವಾದಗಳು ತಮ್ಮ. ಇದುವರೆಗೆ ಸೌರಶಕ್ತಿಯ ಬಳಕೆಯ ಪ್ರಾಮುಖ್ಯತೆ ಮತ್ತು ಇತ್ತೀಚೆಗೆ ಸರ್ಕಾರದ ಪ್ರೋತ್ಸಾಹ ಕುರಿತು ಡಾ ವಿಜಯಕುಮಾರ್ ಪಲ್ಲೆದವರೊಡನೆ ಸಂದರ್ಶನವನ್ನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾ ವಿಜಿ ಬಾವಲತಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನ ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಗುಡುಗು ಸಹಿತ ಮತ್ತು ಸಿಡಿಲಿನಿಂದ ಕೂಡಿದ ವಾತಾವರಣ ಇರಲಿದ್ದು ಗರಿಷ್ಠ ಉಷ್ಣಾಂಶ 36-38 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 20-21 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 56-68% ಮತ್ತು ಕನಿಷ್ಠ ಆರ್ದ್ರತೆ 41-43% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 8-14 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನ ನೀಡಲಾಗಿದೆ. ಇನ್ನು ಹಿಂಗಾರು ಬೆಳೆ ಕಟಾವಾದ ಕೂಡಲೇ ಮಾಗಿ ಉಳುಮೆಯನ್ನು ಮಾಡಿದರೆ ಮಣ್ಣಿನಲ್ಲಿ ಅಡಗಿರುವ ಕೋಶಾವಸ್ಥೆಯಲ್ಲಿರುವಂತಹ ಕೀಟಗಳು ನಾಶವಾಗುವುದಲ್ಲದೆ ಮಣ್ಣಿನಲ್ಲಿ ಮಳೆ ನೀರಿನ ಶೇಖರಣಾ ಶಕ್ತಿಯೂ ಕೂಡ ಹೆಚ್ಚಾಗ್ತದೆ. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಸೂಕ್ತವಾದಂತಹ ಸಮಯವಾಗಿದ್ದು ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಇನ್ನು ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಭತ್ತ ನಾಟಿ ಮಾಡಿದ 3 ಹಾಗೂ 6 ವಾರಗಳ ನಂತರ ಮತ್ತೆ ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡಬೇಕು. ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಹೂವಾಡುವ ಹಂತ ಮತ್ತು ಕಾಯಿ ಕಟ್ಟುವ ಹಂತಗಳಲ್ಲಿ ಯಾವುದೋ ಕಾರಣಕ್ಕೂ ಮಣ್ಣಿನ ತೇವಾಂಶ ಕಡಿಮೆಯಾಗದಂತೆ ನೋಡ್ಕೋಬೇಕು. ಮಣ್ಣು ಮತ್ತು ಹವಾಮಾನಕ್ಕನುಗುಣವಾಗಿ 10 ರಿಂದ 12 ದಿನಗಳಿಗೊಮ್ಮೆ ನೀರನ್ನು ಹಾಸಬೇಕು. ಇನ್ನು ಸೂರ್ಯಕಾಂತಿಯಲ್ಲಿ ಹೆಲಿಕೋವರ್ಪವನ್ನು ನಿರ್ವಹಿಸಲು ಸೂರ್ಯಕಾಂತಿ ತಲೆಯಿಂದ ಲಾರ್ವಾಗಳ ಹಸ್ತಚಾಲಿತ ಸಂಗ್ರಹವು ಅತ್ಯುತ್ತಮ ಆಯ್ಕೆಯಾಗಿರುತ್ತದೆ. ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ಬೋರಾನ್ 5% ಹಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಎಕರೆಗೆ 1 ಜೇನು ಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿಯಲ್ಲಿ ಇಳುವರಿಯನ್ನು ಹೆಚ್ಚಿಸಬಹುದು. ಕಲ್ಲಂಗಡಿ ಅಥವಾ ಕರ್ಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆಯನ್ನು ತಡೆಯಲು ಹೆಕ್ಟರ್ಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ ಇಮಾಮಿಕ್ವಿನ್ ಬೆಂಜೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಟೊಮ್ಯಾಟೊದಲ್ಲಿ ಎಲೆ ಮುಟುರು ರೋಗವನ್ನು ನಿರ್ವಹಿಸಲು 1 ಮಿಲಿಲೀಟರ್ ಅಸಾಟಿಮಾಪ್ರಿಡ್ ಅನ್ನು 4 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಬದನೆಯಲ್ಲಿ ಕುಡಿ ಮತ್ತು ಕಾಯಿ ಕೊರೆಯುವ ಹುಳುವಿನ ನಿಯಂತ್ರಣಕ್ಕಾಗಿ 4 ರಿಂದ 5 ಮೋಹಕ ಬಲೆಗಳನ್ನು ಪ್ರತಿ ಎಕರೆಗೆ ಅಳವಡಿಸಿ ಹಾಗೂ 2 ಮಿಲಿಲೀಟರ್ ಫ್ರಫೆನೋಫಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15 ರಿಂದ 20 ದಿನಗಳಿಗೊಮ್ಮೆ ನೀರನ್ನು ಹಾಸಬೇಕು. ಇನ್ನು ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನು ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಮಾಡಬೇಕು. PPR ಕಾಯಿಲೆ ಬಗ್ಗೆ ಈ ದಿನಗಳಲ್ಲಿ ಎಚ್ಚರ ವಹಿಸಬೇಕು. ಸೀನು, ಮೂಗಿನಿಂದ ಗೊಣ್ಣೆ, ಮೇವು ತಿನ್ನದಿರುವುದು, ಜ್ವರ ಇತ್ಯಾದಿ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ಸ್ಥಳೀಯ ಪಶುವೈದ್ಯರನ್ನು ಕಾಣಬೇಕು. ಇತ್ತೀಚಿನ ದಿನಗಳಲ್ಲಿ ತಾಪಮಾನ ಹೆಚ್ಚಾಗುತ್ತಿದೆ. ಮರಿಗಳು ಮತ್ತು ಕೋಳಿ ಪಕ್ಷಿಗಳಿಗೆ ಸಾಕಷ್ಟು ನೀರನ್ನು ಒದಗಿಸಿ. ಬರ್ಡ್ ಫ್ಲೂ ರೋಗ ಲಕ್ಷಣಗಳು ಕಂಡು ಬಂದರೆ ಸಾಧ್ಯವಾದಷ್ಟು ಬೇಗ ಪಶುವೈದ್ಯರನ್ನು ಸಂಪರ್ಕಿಸಬೇಕು. ಇನ್ನು ಮಧ್ಯಾಹ್ನದ ಸಮಯದಲ್ಲಿ ಎಮ್ಮೆಗಳನ್ನು ಆದಷ್ಟು ನೀರಿನಲ್ಲಿ ಕೆರೆ ಹೊಂಡೆಗಳಲ್ಲಿ ಬಿಡುವುದು ಉತ್ತಮ. ಇಲ್ಲವೇ ದಿನಕ್ಕೆ 2-3 ಬಾರಿ ತಣ್ಣೀರಿನಿಂದ ಎಮ್ಮೆಗಳ ಮೈ ತೊಳೆಯಬೇಕು, ಇಲ್ಲವೇ ನೀರು ಸಿಂಪಡಿಸಬೇಕು. ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಇನ್ನು ನಾಳಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೃಷಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ನ್ಯಾನೋ ತಂತ್ರಜ್ಞಾನ ಬಳಕೆಯ ಮಹತ್ವ ಮತ್ತು ಇತ್ತೀಚಿನ ಸಂಶೋಧನೆಗಳ ಕುರಿತು ಡಾ ಶರಣಗೌಡ ಹಿರೇಗೌಡರ್ ಅವರೊಡನೆ ಸಂದರ್ಶನ ಕೇಳಲಿದ್ದೀರಿ. ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಜನಪದ ಸಂಗೀತ. ಹುಲಕುಂದ ಗ್ರಾಮದ ಕಸ್ತೂರವ್ವ ಮೂಷಣ್ಣನವರ್ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು.